ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ, ಮಾನಸಿಕ ಆರೋಗ್ಯ ತೊಂದರೆ ಅಂದ್ರೆ ಏನಪ್ಪಾ ಅಂದ್ರೆ ವಿಚಿತ್ರ ನಡವಳಿಕೆ, ಆತಂಕ, ಆತ್ಮಹತ್ಯೆ ಆಲೋಚನೆಗಳು, ನಿದ್ರೆ ಮತ್ತು ಊಟದಲ್ಲಿ ಏರುಪೇರು, ಮದ್ಯ, ಮಾದಕ ವಸ್ತುಗಳ ವ್ಯಸನ, ಇವೆಲ್ಲಾ ಲಕ್ಷಣಗಳು ಇದ್ದಾಗ ಮಾನಸಿಕ ತೊಂದರೆ ಇರಬಹುದು ಅಂತ ಹೇಳಲಾಗುತ್ತೆ. ಮಾನಸಿಕ ತೊಂದರೆಗಳು ಇದ್ದಲ್ಲಿ ಟೆಲಿ ಮನಸ್ 1446 ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಯನ್ನು ಕಡ್ಡಾಯವಾಗಿ ಪಡೆಯಿರಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುಮನ್ ಯೋಜನೆ ಅಡಿ ದೊರೆಯುವ ಉಚಿತ ಸೇವೆಗಳು, ಆಂಬ್ಯುಲೆನ್ಸ್ ಸೇವೆಗಳು, 108 ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹಿತ ಕನಿಷ್ಠ 4 ಪ್ರಸವ ಪೂರ್ವ ತಪಾಸಣೆಗಳು, ಸಹಜ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಿಣಿಗೆ ಪ್ರಯೋಗಶಾಲಾ ಪರೀಕ್ಷೆಗಳು, ಔಷಧೋಪಚಾರ, ಗರ್ಭಾವಸ್ಥೆಯಿಂದ ಹೆರಿಗೆಯಾದ 6 ತಿಂಗಳವರೆಗೆ ಮತ್ತು ಶಿಶುವಿಗೆ 1 ವರ್ಷದವರೆಗೂ ಔಷಧಿಗಳು. ಸುಮನ್ ಯೋಜನೆಯ ಪ್ರಯೋಜನ ಪಡೆಯಿರಿ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಜಲಸಂಪನ್ಮೂಲಗಳ ಸಮರ್ಪಕ ನಿರ್ವಹಣೆ ಕುರಿತು ಪ್ರೊಫೆಸರ್ ಬಸವರಾಜ್ ವಾಯ್ ಬಂಡಿವಡ್ಡಾರ್ ಅವರೊಂದಿಗೆ ಶರಣಬಸವ ಚೌಡಿಯನ್ ಅವರು ನಡೆಸಿದ ಸಂದರ್ಶನದ ಕೇಳೋಣಂತ. ನಮಸ್ಕಾರ ಪ್ರೊಫೆಸರ್ ಬಸವರಾಜ್ ಯಂಕಪ್ಪ ಬಂಡಿವಡ್ಡರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಜಲ ನೆಲ ನಿರ್ವಹಣೆ ಹಿಂದೆಂದಿಗಿಂತಲೂ ಇಂದಿನ ಅವಶ್ಯಕತೆ ಬಹಳ ಇದೆ. ಯಾಕಂದ್ರೆ ನೈಸರ್ಗಿಕ ವಿಕೋಪ ಜಾಸ್ತಿ ಆಗಿದೆ. ಯಾವಾಗ ಬೇಕು ಮಳೆ ಆಗ್ತಾ ಇಲ್ಲ, ಮಳೆ ಆದಾಗ ಪೀಕ್ ಬಂದಿರುತ್ತದೆ. ನೆಲದ ಒಂದು ನಿರ್ವಹಣೆ ಕೂಡ ಎಷ್ಟೋ ತೊಂದರೆ ಆಗಿದೆ. ನೀರು ಎಷ್ಟು ಮುಖ್ಯನೋ ಹಾಗೆ ನೆಲನೂ ಅಷ್ಟೇ ಮುಖ್ಯ. ಮಣ್ಣು ಮತ್ತು ನೀರಿನ ನಿರ್ವಹಣೆ ನಾವು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ನಾವು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ಪ್ರೊಫೆಸರ್ ಬಸವರಾಜ್ ಯಂಕಪ್ಪ ಬಂಡಿವಡ್ಡರ್ ಅವರು, ಅಚ್ಚುಕಟ್ಟು ಪ್ರದೇಶದೊಳಗೆ ನೀರಾವರಿ ನಿರ್ವಹಣೆ ಏನಿದೆಯಲ್ಲ ಅದರೊಳಗೆ ನೀರಾವರಿ ಅಂತಂದಾಗ ಅದರಲ್ಲಿ ಬರುವಂತಹ ಆದಾಯ ಅಂದ್ರೆ ನೀರಿನ ಕರ ಬಂದಾಗ ಮಾತ್ರ ನೀರಾವರಿಯ ಯೋಜನೆಯನ್ನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬಹುದು. ರೈತ ಬಾಂಧವರು ಹೇಗೆ ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಬೇಕು, ತಾವು ಲಾಭ ಮಾಡ್ಕೊಳ್ಳೋದಲ್ಲದೇ ಸಂಘಟನೆಗಳಿಗೆ, ಸಂಘಗಳಿಗೆ ಹೆಂಗೆ ಲಾಭ ಮಾಡ್ಕೊಳ್ಬೇಕು, ಎಲ್ಲ ವಿಷಯ ಕುರಿತಂತೆ ವಿಸ್ತೃತವಾಗಿ ಮಾತಾಡ್ತಾ ಇದ್ದಾರೆ ಪ್ರೊಫೆಸರ್ ಬಸವರಾಜ್ ಯಂಕಪ್ಪ ಬಂಡಿವಡ್ಡರ್ ಅವರು. ಆತ್ಮೀಯ ಕೇಳುವರು ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ಬಸವರಾಜ್ ಯಂಕಪ್ಪ ಬಂಡಿವಡ್ಡರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ತಮಗೆ ಸ್ವಾಗತ. ನಮಸ್ಕಾರ ಸರ್. ಈ ಸಹಭಾಗಿತ್ವದ ನೀರಾವರಿ ಅಂತ ಹೇಳ್ತೀವಲ್ಲ, ವಾಲ್ಮೀಕಿ ಪಾತ್ರ ಏನು ಮೊದಲು ಹೇಳ್ಬಿಡಿ. ಯಾಕಂದ್ರೆ ವಾಲ್ಮೀಕಿ ಇವತ್ತು ಕರ್ನಾಟಕದಲ್ಲಿ ಧಾರವಾಡದಲ್ಲಿರೋ ಮಾತ್ರ ಆಫೀಸ್ ಇದೆ. ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಇಲಾಖೆಯೊಂದಿಗೆ ಕೇಂದ್ರ ಸರ್ಕಾರ ಒಂದು ಸಹಕಾರದೊಂದಿಗೆ ರಾಜ್ಯವ್ಯಾಪಿಯಾಗಿ ಒಂದು ಜಲ ಮತ್ತು ನೆಲ ನಿರ್ವಹಣೆಯ ವಿಷಯದೊಳಗೆ ತುಂಬಾ ಗಮನಾರ್ಹವಾದ ಕೆಲಸ ಮಾಡ್ತಾ ಇದೆ. ಈ ವಾಲ್ಮೀಕಿ ಪಾತ್ರ ಏನಿದೆ ಸಹಭಾಗಿತ್ವದ ನೀರಾವರಿ ಕುರಿತಂತೆ ವಿಸ್ತೃತ ಮಾಹಿತಿ ಮಾಡ್ಕೊಳ್ಬಹುದಾ? ಇಡೀ ಭಾರತ ದೇಶದೊಳಗೆ ಒಟ್ಟು 16 ವಾಲ್ಮೀಕಿ ಸಂಸ್ಥೆಗಳಿದ್ದಾವೆ, ರಾಜ್ಯಕ್ಕೊಂದರಂತೆ. ಕರ್ನಾಟಕದಲ್ಲಿ ಧಾರವಾಡದ ಕೇಂದ್ರದೊಳಗೆ ವಾಲ್ಮೀಕಿ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದ್ದದ್ದು ಕರ್ನಾಟಕ ರಾಜ್ಯದ ಸಮಗ್ರ ಜಲಸಂಪನ್ಮೂಲ ಕುರಿತು, ಸಮಗ್ರ ಕೃಷಿ ವ್ಯವಸ್ಥೆ ಕುರಿತು ಹಲವಾರು ಚಿಂತನೆಗಳು ವಾಲ್ಮೀಕಿಯಲ್ಲಿ ನಡೀತವೆ. ಇಡೀ ಭಾರತದ 8ನೇ ದೊಡ್ಡ ರಾಜ್ಯ ಕರ್ನಾಟಕ ರಾಜ್ಯ. ಇಲ್ಲಿ ಒಟ್ಟು 3475 TMC ನೀರು ನಮ್ಮ ರಾಜ್ಯದಲ್ಲಿ ಲಭ್ಯವಿದೆ. ಇಷ್ಟು ಅಗಾಧವಾದ ನೀರನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ದೊಡ್ಡ ಸವಾಲು. ಇದರೊಳಗೆ 2000 TMC ಸುಮ್ಮನೆ ಪಶ್ಚಿಮ ವಾಹಿನಿಯಾಗಿ ಸಮುದ್ರ ಸೇರಿ ಹರಿದು ಹೋಗುತ್ತೆ. ಇನ್ನು ಉಳಿದ ನೀರನ್ನು ನಾವು ಇಲ್ಲಿ ಉಪಯೋಗಿಸ್ಕೋಬೇಕು. ಇತಿಮಿತಿಯೊಳಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದೇವೆ ಕರ್ನಾಟಕ ರಾಜ್ಯದೊಳಗೆ. ಇದಕ್ಕೆ ಜಲಸಂಪನ್ಮೂಲ ಇಲಾಖೆ, ನಮ್ಮ ಹೆಮ್ಮೆಯ ಇಲಾಖೆ, ಇದರ ಅಧೀನದೊಳಗೆ ಸಾವಿರಾರು ಇಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಇಂಜಿನಿಯರ್ಗಳಿಗೆ ತಮ್ಮದೇ ಆದಂತಹ ಬದ್ಧತೆ, ತಮ್ಮದೇ ಆದಂತಹ ವೈಜ್ಞಾನಿಕ ಮತ್ತು ತಾಂತ್ರಿಕ ಹಿನ್ನೆಲೆ ಇಟ್ಟುಕೊಂಡು ಎಷ್ಟು ಜನ ರೈತರನ್ನ ಅವರು ಮುಟ್ತಾ ಇದ್ದಾರೆ, ಅದರ ಅಡೆತಡೆಗಳು ಏನು ಅನ್ನುವ ಹಲವು ವಿಷಯಗಳು ನಮ್ಮ ಎದುರಿಗೆ ಬರ್ತಾ ಇದಾವೆ ಸರ್. ಇಂಜಿನಿಯರ್ ಒಂದು ಮಗ್ಗಲು, ರೈತ ಇನ್ನೊಂದು ಮಗ್ಗಲು, ಇಬ್ಬರು ಕೂಡಿದಾಗ ಮಾತ್ರ ನೀರಾವರಿ ಸಕ್ಸಸ್ ಆಗುತ್ತೆ. ಇಂಜಿನಿಯರ್ ಒಂದು ತೀರಾ, ರೈತ ಒಂದು ತೀರಾ ಅಂತಂದ್ರೆ ಅದನ್ನ ಎರಡು ಗ್ಯಾಪ್ ಅನ್ನು ತುಂಬಲಿಕ್ಕೆ ವಾಲ್ಮೀಕಿ ಸಿದ್ಧವಿದೆ. ಇಬ್ಬರನ್ನು ಕೂಡಿಸಿ ಸರಿಯಾದ ತಿಳುವಳಿಕೆ ಕೊಟ್ಟು ರೈತ ಮತ್ತು ಇಂಜಿನಿಯರ್ ಕೂಡಿ ಈ ವ್ಯವಸ್ಥೆಯನ್ನು ಮುನ್ನಡೆಸುವಂತ ರೀತಿಯೊಳಗೆ ನಮ್ಮಲ್ಲಿ ಟ್ರೈನಿಂಗ್ಸ್ ನಡೀತಾವೆ. ಪ್ರೊಫೆಸರ್ ಬಸವರಾಜ್ ಯಂಕಪ್ಪ ಬಂಡಿವಡ್ಡರ್ ಅವರೇ, ಅಣೆಕಟ್ಟು ಪ್ರದೇಶ ಅಂದ್ರೆ ನಮಗೆ ನೆನಪಾಗುವಂತಹದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಬಾಳೆಕುಂದ್ರಿ ಸಾಹೇಬರು. ಅಂದ್ರೆ ತಾಂತ್ರಿಕತೆ ಸಹಕಾರ ತೆಗೆದುಕೊಂಡ್ರೆ ಹೇಗೆ ನಮ್ಮ ಜೀವನ ಮಟ್ಟ ಸುಧಾರಿಸ್ತದ ಅನ್ನೋದಕ್ಕೆ ಇವತ್ತು ಅಚ್ಚುಕಟ್ಟು ಪ್ರದೇಶದೊಳಗೆ ಏನು ರೈತ ಬಾಂಧವರಿದ್ದಾರೆ ಅವರ ಜೀವನವೇ ಸಾಕ್ಷಿ. ಸಾಕಷ್ಟು ಜನ ತಮ್ಮ ಬದುಕನ್ನ ಬಂಗಾರ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನೊಳಗೆ ರೈತ ಬಾಂಧವರಿಗೆ ಮಾಹಿತಿ ಬೇಕು, ನೀರು ಎಷ್ಟು ಪ್ರಮಾಣದಲ್ಲಿ ತಮ್ಗೆ ಹರಿದು ಬರ್ತಾ ಇದೆ, ಯಾವ ಪ್ರಮಾಣದಲ್ಲಿ ಕರವನ್ನು ನಾವು ನೀಡ್ತೀವಿ, ಅಂದರೆ ಒಂದು ರೂಪಾಯಿಗೆ ಎಷ್ಟು ಟೀಮ್ಸ್ ನೀರನ್ನ ಉಪಯೋಗ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಒಂದು ಕಲ್ಪನೆ ಸಹಕಾರ ಬೇಕು. ಆಮೇಲೆ ಇಂಜಿನಿಯರ್ಗಳು ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ಬೇಕಾಗುತ್ತೆ. ಒಂದು ನೀರಾವರಿ ನಿರ್ವಹಣೆ ಇದು ಸರ್ಕಾರದ ಪದ್ಧತಿ ಆದರೂ ಕೂಡ ಅಲ್ಲಿ ಸಾವಿರಾರು ಜನ ಇಂಜಿನಿಯರ್ಗಳು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸ್ತಿರ್ತಾರೆ. ಆ ನಿಟ್ಟಿನೊಳಗೆ ಇಂಜಿನಿಯರ್ ಪಾತ್ರ ಏನಿದೆ ಅಲ್ಲ, ರೈತರನ್ನ ಹತ್ತಿರ ಹೋಗಿ ಕರ ಆಕರಣೆ ಮಾಡಬೇಕು ಅಂದ್ಕೊಂಡಾಗ, ರೈತರ ಹತ್ತಿರ ಹೋಗಿ ಅವರಿಗೆ ಮನವರಿಕೆ ಮಾಡುವ ನಿಟ್ಟಿನೊಳಗೆ ಯಾವ ರೀತಿ ನಮ್ಮ ಇಂಜಿನಿಯರ್ ಕೆಲಸ ಮಾಡಬೇಕು, ಧಾರವಾಡ ವಾಲ್ಮೀಕಿ ಏನಿದೆ ಅಲ್ಲ ಅದರ ಒಂದು ಪಾತ್ರ ಹೇಗೆ ಇಂಜಿನಿಯರ್ಗಳಿಗೆ ಸಹಕಾರಿಯಾಗಿದೆ. 30 ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶಕ್ಕಿಂತಲೂ ಹೆಚ್ಚಿಗೆ ನೀರಾವರಿ ನಿರ್ಮಾಣಗೊಂಡಿದ್ದು, ಕ್ಷೇತ್ರ ನಾವು ನೀರನ್ನು ಒದಗಿಸ್ತಾ ಇದ್ದದ್ದು. ಇಂಜಿನಿಯರ್ಗಳು ಒಂದು ಕಡೆ ವಿಚಾರ ಮಾಡಿದರೆ ರೈತರು ಇನ್ನೊಂದು ಕಡೆ. ನಾವು ನೀರು ಕೊಡುವುದಷ್ಟೇ ನಮ್ಮ ಕೆಲಸ, ಉಳಿದಿದ್ದು ರೈತನಿಗೆ ಸಂಬಂಧಪಟ್ಟದ್ದು ಅಂತ ಒಂದು ಕಡೆ ಆದರೆ, ರೈತರು ಸಹಿತ ತಾಂತ್ರಿಕ ಹಿನ್ನೆಲೆ ಸರಿಯಾದ ಇಲ್ಲದೆ ಇದ್ದದ್ದಕ್ಕೆ ಕಾಲುವೆಯ ಕೊನೆಯ ತುದಿವರೆಗೆ ನೀರು ಬರ್ತಾ ಇಲ್ಲ ಅನ್ನುವ ಪ್ರಶ್ನೆನೇ ಮುಂದಿಟ್ಕೊಂಡು ಈ ಸವಾಲನ್ನು ಪದೇ ಪದೇ ಮುನ್ನೆಲೆಗೆ ತಂದು ಚರ್ಚೆಗಳು ನಡೀತವೆ. ಆದರೆ ಇಂಜಿನಿಯರ್ಗಳ ಪಾತ್ರ ಬಹಳ ಮಹತ್ವದ್ದು. ನಾವು ಯಾವ ಯೋಜನೆಯೊಳಗೆ ಯಾವ ರೀತಿ ಅದನ್ನು ಯೋಜನಾಬದ್ಧವಾಗಿ ನಾವು ವಿನ್ಯಾಸಗೊಳಿಸಿದ್ದೇವೋ ಅದೇ ರೀತಿ ಎಲ್ಲಾ ರೈತರಿಗೂ ಸಹಿತ ನೀರನ್ನು ಮುಟ್ಟಿಸುವುದು ನಮ್ಮ ಇಂಜಿನಿಯರ್ ಸಮುದಾಯದ ಜವಾಬ್ದಾರಿಯಾಗಿದೆ. ಆದರೆ ಇದರಿಂದ ನುಣುಚಿಕೊಳ್ಳುವ ಪ್ರಯತ್ನ ಯಾವ ಇಂಜಿನಿಯರು ಮಾಡಬಾರದು ಅನ್ನುವಂಥದ್ದು ನನ್ನ ಒಂದು ನಿವೇದನೆ. ಯಾಕಂದ್ರೆ ನಾವು ನೇಮಕಗೊಂಡದ್ದೇ ಅದರ ಸಲುವಾಗಿ, ಪ್ರತಿಯೊಬ್ಬ ರೈತನಿಗೆ ನಾವು ನೀರನ್ನು ತಲುಪಿಸುವಂತದ್ದು. ರೈತರು ಸಹಿತ ಎಷ್ಟೊಂದು ಸಹಕಾರಿಯಾಗಿ ಮುಂದೆ ಬರಬೇಕು ಅಂದ್ರೆ, ನನಗೊಬ್ಬನಿಗೆ ನೀರು ಸಿಕ್ಕರೆ ಸಾಕು, ನನ್ನ ಪಕ್ಕದವನಿಗೆ ಸಿಗುತ್ತೋ ಬಿಡುತ್ತೋ ಅನ್ನುವಂತ ಒಂದು ಮನೋಭಾವ ಬೇಡ ಅಂತಂದು ನನ್ನ ಒಂದು ಕಳಕಳಿ. ಹಾಗಿದ್ರೆ ಎಲ್ಲರೂ ಕೂಡಿ ಒಂದು ಸಂಘ ಕಟ್ಟಿಕೊಂಡು ಈ ಸಹಭಾಗಿತ್ವದ ನೀರಾವರಿ ಪದ್ಧತಿಯೊಳಗೆ ಬಂದ್ರೆ, ಆ ಸಂಘಕ್ಕೆ ನಾವು ನೀರನ್ನು ಕೊಡುವುದಾಯ್ತು ಅಂತಂದ್ರೆ, ಇಂಜಿನಿಯರು ಹಾಗೂ ರೈತರು ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಅವರು ಒಡೆದು ಆಳೋ ರೀತಿಯೊಳಗೆ ಬಂದ್ರು ಅಂತಂದ್ರೆ ಪ್ರತಿಯೊಬ್ಬ ರೈತನಿಗೆ ಇಂಜಿನಿಯರ್ ಅಡ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅವರು ಸಂಘದಿಂದ ಬಂದು ಆ ಔಟ್ಲೆಟ್ ನಿಂದ ನೀರನ್ನ ತಗೊಂಡ್ರೆ ಅಂದ್ರೆ ಇಂಜಿನಿಯರ್ ಆ ನೀರನ್ನು ಅಳತೆ ಮಾಡಿಕೊಡ್ತಾರೆ. ಇವರು ಅಳತೆ ಮಾಡಿದ ನೀರನ್ನ ತಗೊಂಡು ಪ್ರತಿಯೊಬ್ಬ ರೈತರಿಗೆ ಹಂಚಿಕೊಳ್ತಾರೆ. ಎಷ್ಟು ಘನಗಾತ್ರದ ಮೇಲೆ ಅಳತೆ ಮಾಡಿದ್ರು ಅದಕ್ಕೆ 1,000 ಕ್ಯೂಬಿಕ್ ಮೀಟರ್ಗೆ 12 ರೂಪಾಯಿ ಅಂತಂದು ಇಂಜಿನಿಯರ್ ಚಾರ್ಜ್ ಮಾಡ್ತಾರೆ. ಆದರೆ ರೈತರು ಯಾವ್ಯಾವ ಬೆಳೆ ಬೆಳೆದ್ರು ಅನ್ನೋದನ್ನು ನೋಡಿಕೊಂಡು ಬೆಳೆ ಆಧಾರದ ಮೇಲೆ ನೀರು ಬೆಳಕದಾರ ಸಂಘದ ಕಾರ್ಯದರ್ಶಿ ಕರಾಕರಣೆ ಮಾಡಿ ಇಲಾಖೆ ಚಾರ್ಜಸ್ ಅನ್ನು ತುಂಬುತ್ತಿರ್ತಾರೆ. ಈ ರೀತಿ ಇಬ್ಬರು ಸಹಭಾಗಿತ್ವದಲ್ಲಿ ಕೆಲಸ ಮಾಡಿದಾಗ ಮಾತ್ರ ಪ್ರತಿಯೊಬ್ಬ ರೈತರಿಗೂ ನೀರು ಸಿಗುತ್ತೆ ಸರ್. ಆರ್ಥಿಕವಾಗಿ ಮುನ್ನೆಲೆ ಬರ್ತಾರೆ, ರೈತರು ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಇಲಾಖೆಗೆ ಅನುಕೂಲ ಆಗುತ್ತೆ. ಇನ್ನು ಸಹಭಾಗಿತ್ವದ ಮಹತ್ವ ಹೇಗಿದೆ ಅಂದ್ರೆ, ಇಂಜಿನಿಯರ್ಗಳು ಮತ್ತು ರೈತ ಸಹಕಾರ ಸಂಘಗಳು ಅಥವಾ ಅಚ್ಚುಕಟ ಪ್ರದೇಶದಲ್ಲಿರುವಂತಹ ರೈತರು ಹೇಗೆ ಒಂದು ಸಹಭಾಗಿತ್ವದಲ್ಲಿ ಕೆಲಸ ನಿರ್ವಹಿಸಿದಾಗ ಅವ್ರಿಗೂ ಒಂದು ಲಾಭ ಆಗುತ್ತೆ, ಹಾಗೇನೆ ವ್ಯವಸ್ಥೆಯನ್ನು ತಂದಂತ ಸರ್ಕಾರಕ್ಕೂ ಕೂಡ ಒಂದು ಸಮಾಧಾನಕರವಾದ ರೀತಿಯಲ್ಲಿ ಕರ ಆಕರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ತುಂಬಾ ಔಚಿತ್ಯಪೂರ್ಣವಾಗಿ ಹೇಳ್ತಾ ಇದ್ದೀರಾ. ಈಗ ಮುಖ್ಯವಾಗಿ ಪ್ರಶ್ನೆ ಬಂದ್ರೆ, ಈ ಅಚ್ಚುಕಟ್ಟು ಪ್ರದೇಶದೊಳಗೆ ನೀರಾವರಿ ಕರ ಆಕರಣೆ ಯಾಕೆ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಕರ ಯಾಕೆ ಮಾಡಬೇಕು ಅಂತಂದ್ರೆ, ಮೊಟ್ಟ ಮೊದಲ ಒಂದು ತಪ್ಪು ತಿಳುವಳಿಕೆಯನ್ನು ನಾನು ತೆಗೆದಾಕ್ತೀನಿ. ರೈತರಲ್ಲಿ ಸರ್ಕಾರ ಕರ ಆಕರಣೆ ಮಾಡಿ ಶೋಷಣೆ ಮಾಡಬಹುದು ಅನ್ನುವಂತ ಒಂದು ಸಣ್ಣ ಸಂಶಯವಿದೆ. ಈ ಕರ ಆಕರಣ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ ಬಿಟ್ರೆ ಬಹುಶಃ ಕರ್ನಾಟಕ ಸರ್ಕಾರದಷ್ಟು ಜನಾನುರಾಗಿ ಸರ್ಕಾರ ಇನ್ನೊಂದು ಯಾವುದು ಇಲ್ಲ. ಈ ಆಕರಣ ವಿಧಾನ ಬಂದಿರುವುದು ಸರ್ಕಾರಕ್ಕೆ ಆದಾಯ ತರುವುದಕ್ಕಾಗಿ ಅಲ್ಲ, ನೀರಾವರಿಗೆ ಒಳಪಟ್ಟ ರೈತರ ಸಹಕಾರ ಸಂಘಗಳಿಗೆ ಇದರಿಂದ ಕಾಲುವೆಗಳ ನಿರ್ವಹಣೆ ಮತ್ತು ಅವರ ಒಂದು ಆಡಳಿತಾತ್ಮಕ ನಿರ್ವಹಣೆಗಾಗಿ ಯಾವ ರೀತಿ ಹಣಕಾಸಿನ ಸೌಲಭ್ಯ ಒದಗಬೇಕು, ಅದರಿಂದ ಎಷ್ಟೊಂದು ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಧಾನ ಬಂದಿದ್ದೇ ಹೊರತಾಗಿ ಇದರಲ್ಲಿ ಶೇಕಡಾ ಬರೀ 20-25% ಅಷ್ಟೇ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಉಳಿದಿದ್ದೆಲ್ಲವೂ ನೀರು ಬಳಕೆದಾರ ಸಹಕಾರ ಸಂಘಕ್ಕೆ ಹೋಗುತ್ತೆ, ಅವರ ಆರ್ಥಿಕ ಸಬಲತೆಗೆ ಮಾತ್ರ ಈ ಕಾನೂನು ಬಂದದ್ದು. ಪ್ರೊಫೆಸರ್ ಬಂಡಿವಟ್ರವರೇ, ಮುಖ್ಯವಾಗಿ ಸಹಭಾಗಿತ್ವ ಏನಿದೆಲ್ಲ, ರೈತ ಸಹಕಾರ ಸಂಘಗಳಾಗಲಿ ರೈತರೇ ಆಗಲಿ ಜೊತೆಗೆ ಈ ನೀರಾವರಿ ಇಲಾಖೆಯೊಂದಿಗೆ ಒಂದು ಸಹಭಾಗಿತ್ವದೊಡನೆ ಕಾರ್ಯನಿರ್ವಹಿಸಲ್ಲ, ಇದಕ್ಕೆ ಬಹುಶಃ ಸಾಕಷ್ಟು ತರಬೇತಿ ಅವಶ್ಯಕತೆ ಇದೆ. ವಾಲ್ಮೀಕಿ ಸಂಸ್ಥೆಯೊಳಗೆ ಯಾವ ರೀತಿ ಇವರಿಗೆ ಒಂದು ಮನವರಿಕೆ ಮಾಡಿಕೊಡೋ ನಿಟ್ಟಿನೊಳಗೆ ತರಬೇತಿಯ ಒಂದು ಕಾರ್ಯಗಳು ನಡೀತಾವ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದಾ? ಸರ್, ರಾಜ್ಯದ ಸಮಗ್ರ ನೀರಾವರಿ ಕ್ಷೇತ್ರವನ್ನ 6 ಕಾಡಗಳ ಅಧೀನದೊಳಗೆ ಬರುವಂತೆ ಆಡಳಿತ ವ್ಯವಸ್ಥೆ ಮಾಡಿದೆ. ಒಟ್ಟು 6 ಕಾಡ ಪ್ರಾಧಿಕಾರಿಗಳಿದ್ದಾವೆ. ಇದರಡಿ 30 ಲಕ್ಷ ಹೆಕ್ಟೇರ್ಗೂ ಪ್ರದೇಶ ಹೆಚ್ಚಿನ ನೀರಾವರಿಯಾಗಿದೆ. ಇಲ್ಲಿ ಆಯಾ ಪ್ರದೇಶದ ಎಂಜಿನಿಯರ್ಗಳು ರೈತರೊಂದಿಗೆ ಕೂಡಿ ಈ ನೀರಾವರಿ ಜಾಲದ ವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು, ನಿರ್ವಹಿಸಬೇಕು. ನಿರ್ವಹಿಸಬೇಕಾದರೆ ಹಲವಾರು ಅಡೆತಡೆಗಳು ಬರ್ತವೆ, ತಪ್ಪು ತಿಳುವಳಿಕೆ ಇಬ್ಬರ ನಡುವೆನೂ ಬರ್ತಿರ್ತದೆ. ಅದಕ್ಕೋಸ್ಕರ ಈ ತಪ್ಪು ತಿಳುವಳಿಕೆ ಅಥವಾ ಮಾಹಿತಿ ಸಂಗ್ರಹಣೆಯಲ್ಲಿ ಕೊರತೆ ಉಂಟಾಗಿದ್ದನ್ನ ಸರಿಯಾಗಿ ತಿಳುವಳಿಕೆ ಕೊಡಲಿಕ್ಕೆ ವಾಲ್ಮಿ ಸದಾ ಸಿದ್ಧವಿದೆ. ವಾಲ್ಮಿಯಲ್ಲಿ ಇಲಾಖೆಗೆ ಹೊಸದಾಗಿ ಸೇರುವ ಇಂಜಿನಿಯರ್ಗಳಿಗೆ ಸಮಗ್ರ ನೀರಾವರಿ ನಿರ್ವಹಣೆ ಕುರಿತು ಒಂದು ತಿಂಗಳ ತರಬೇತಿಗಳು ಇಲ್ಲಿ ನಡೀತವೆ. ಈ ತರಬೇತಿ ಅವಧಿಯೊಳಗೆ ಎಲ್ಲ ಇಂಜಿನಿಯರ್ಗಳಿಗೆ ಸಂಪೂರ್ಣ ನೀರಾವರಿ ವ್ಯವಸ್ಥೆಯ ಕುರಿತು ತರಬೇತಿ ಇಲ್ಲಿ ನಡೀತವೆ. ಈ ಹೊಸದಾಗಿ ಸೇರಿದ ಇಂಜಿನಿಯರ್ಗಳ ಜೊತೆಗೆ ಈ 10-15-20 ವರ್ಷ ಸರ್ವಿಸ್ ಆದಂತಹ ಇಂಜಿನಿಯರ್ಗಳಿಗೂ ಸಹಿತ ಅವಾಗವಾಗ ಇಲ್ಲಿ 3-4 ದಿನದ ಟ್ರೈನಿಂಗ್ಗಳು ಇರ್ತವೆ. ಅವರು ಬಂದಾಗ ಅವರಿಗೂ ಸಹಿತ ಇದರ ಬಗ್ಗೆ ನಾವು ತರಬೇತಿ ಕೊಡ್ತೀವಿ. ಅದೇ ರೀತಿ ನೀರು ಬಳಕೆದಾರ ಸಂಘದ ಅಧೀನದೊಳಗೆ ಬರುವ ರೈತರ ಗುಂಪನ್ನ ಕರೆದು ಅವರಿಗೂ ಸಹಿತ ಇಲ್ಲಿ 3-3 ದಿವಸ ನಮ್ಮ ವಾಲ್ಮಿಯಲ್ಲಿ ಅವರಿಗೆ ಇರುವ ವ್ಯವಸ್ಥೆ ಮಾಡಿ ಅವರಿಗೂ ಸಹಿತ ಟ್ರೈನಿಂಗ್ ಕೊಟ್ಟು ಇಂಜಿನಿಯರ್ ಹಾಗೂ ರೈತರ ನಡುವೆ ಸಂಪರ್ಕ ಸಾಧಿಸುವ ನಿಟ್ಟಿನೊಳಗೆ ನಾವು ತಿಳಿ ಹೇಳುವ ಸರ್ವ ಪ್ರಯತ್ನ ವಾಲ್ಮಿ ಮಾಡ್ತಾ ಇದೆ. ಪ್ರೊಫೆಸರ್ ಬಸವರಾಜ್ ಯಂಕಪ್ಪ ಬಂಡೋಡ್ರವರೇ, ಇಲ್ಲಿವರೆಗೆ ತುಂಬಾ ಹೃತ್ಪೂರ್ವಕವಾಗಿ ಮಾತಾಡಿದ್ದಾರೆ. ಪಾರ್ಟಿಸಿಪೇಟರಿ ಇರಿಗೇಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಸಹಭಾಗಿತ್ವದ ನೀರಾವರಿ ಒಂದು ನಿರ್ವಹಣೆ ಏನಿದೆಯಲ್ಲ, ಇದಕ್ಕೆ ಒಂದು ರೈತರು, ನೀರು ಬಳಕೆದಾರರ ಸಂಘಗಳು, ಹಾಗೆ ಇಂಜಿನಿಯರ್ಗಳು, ನೀರಾವರಿ ಇಲಾಖೆ ಹೇಗೆ ಒಂದು ಸಹಭಾಗಿತ್ವದೊಳಗೆ ಕೆಲಸ ನಿರ್ವಹಿಸಬೇಕು, ಈ ಒಂದು ವಿಷಯದೊಳಗೆ ಈ ಸಹಭಾಗಿತ್ವ ತರಲಿಕ್ಕೆ ವಾಲ್ಮೀಕಿ ಧಾರವಾಡ ಯಾವ ರೀತಿ ಒಂದು ಸುತ್ತಾರವಾದ ಕೆಲಸ ಮಾಡ್ತಾ ಇದೆ, ಅಂದ್ರೆ ಅವ್ರಿಗೊಂದು ತರಬೇತಿ ನೀಡಿ ಅವ್ರಿಗೊಂದು, ಅಂದ್ರೆ ಇವತ್ತು ನಾವು ಅರಿವೇ ಗುರು ಅಂತ ಹೇಳ್ತಾರೆ, ವಾಲ್ಮೀಕಿ ಅಂತ ಗುರು ಈ ಒಂದು ಇವರೆಲ್ಲರ ಮಧ್ಯೆ ಬಂದು ಅರಿವು ನೀಡಲಿಕ್ಕೆ ಸಾಧ್ಯ ಆದಾಗ ಒಂದು ನೀರಾವರಿಯ ವ್ಯವಸ್ಥೆ ರೈತ ಬಾಂಧವರಿಗೆ ಮತ್ತು ಇಂಜಿನಿಯರ್ಗಳಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗ್ತದೆ ಅನ್ನೋದನ್ನು ವಿಸ್ತೃತವಾಗಿ ಮಾತಾಡಿದ್ದೀವಿ. ವಿಶೇಷವಾಗಿ ಅಭಿಯಂತರರ ಪಾತ್ರ ಏನಿದೆ ಅಲ್ಲ ಈ ವಿಷಯದೊಳಗೆ, ಕರ ನೀಡಬೇಕು ಮತ್ತು ರೈತರು ಹೇಗೆ ಅದನ್ನು ನೀರಾವರಿಯ ನಿರ್ವಹಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ವ್ಯವಸ್ಥಿತವಾಗಿ ಅವರಿಗೆ ತಿಳಿಸುವ ಮಟ್ಟಿನೊಳಗೆ ಕೆಲಸ ಮಾಡ್ತಾ ಇದೆ. ಕೇಳುಗ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಪ್ರೊಫೆಸರ್ ಬಸವರಾಜ್ ಯಂಕಪ್ಪ ಬಂಡೋಡ್ರವರೇ, ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ ಜಲಸಂಪನ್ಮೂಲಗಳ ಸಮರ್ಪಕ ನಿರ್ವಹಣೆ ಕುರಿತು ಪ್ರೊಫೆಸರ್ ಬಸವರಾಜ್ ವಾಯ್ ಬಂಡಿವಡ್ಡಾರ್ ಅವರೊಂದಿಗೆ ಶರಣಬಸವ ಚೌಳಿಯನ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಲ್ಲ. ಈಗ ನೈಸರ್ಗಿಕ ಕೃಷಿ ಕುರಿತು ಕುಂದರಗಿಯ ಮಹೇಶ್ ದೇಶಪಾಂಡೆ ಅವರೊಂದಿಗೆ ಸಂದರ್ಶನದ ಇವರನ್ನು ಸಂದರ್ಶಿಸ್ತಾರೆ ಶರಣಬಸವ ಚೌಳಿಯನ್ನವರು. ಕೇಳೋಣಂತ. ರೈತ ಬಾಂಧವರೇ, ನಮ್ಮ ಜೊತೆಗೆ ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಅವರಿದ್ದಾರೆ. ಇವರು ಗೋಕಾಕ್ ತಾಲೂಕು ಕುಂದರಿಗಿಯವರು, ಅಣ್ಣು ಗುರುಜಿಯವರ ಮೊಮ್ಮಗ. ಅವರು ವಿಶೇಷವಾಗಿ ನೈಸರ್ಗಿಕ ಕೃಷಿಯಲ್ಲಿ ಹೆಸರು ಮಾಡಿದಂಥವ್ರು. ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚಿನ ಒಂದು ಒಲವು ಇತ್ತೀಚೆಗೆ ವ್ಯಕ್ತ ಆಗ್ತಾ ಇದೆ. ಸಾಕಷ್ಟು ಅಂದರೆ ಮಳೆ ಜಾಸ್ತಿ ಆದಾಗ ಅಥವಾ ಮಳೆ ಇಲ್ಲದೇ ಇರುವಾಗ ನಾವು ನಮ್ಮ ಕೃಷಿ ಭೂಮಿಯನ್ನು ಯಶಸ್ವಿಯಾಗಿ ನಾವು ಹಸನು ಮಾಡಿಕೊಂಡು ಅದರಲ್ಲಿ ಒಂದು ಉತ್ತಮ ಬೆಳೆ ಬೆಳೀಬೇಕು ಅಂತಂದಾಗ ನೈಸರ್ಗಿಕ ಕೃಷಿ ಯಾವ ರೀತಿ ಸಹಕಾರಿ ಆಗ್ತದೆ, ಹೇಗೆ ಮಹೇಶ್ ದೇಶಪಾಂಡೆಯವರು ಅದರಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ ಮತ್ತು ಸಾಕಷ್ಟು ಪ್ರಶಸ್ತಿಗಳು ಅವರನ್ನು ಅರಿಸ್ಕೊಂಡು ಬಂದಾವು, ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಏನು ಈ ನೈಸರ್ಗಿಕ ಕೃಷಿಯೊಳಗೆ ಹೇಗೆ ಯಶಸ್ಸು ಅಡಗಿದೆ, ಆ ಕಡೆ ನಮ್ಮ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಬೇಕು, ನಿಸರ್ಗದಲ್ಲಿ ಒಂದು ನಿಸರ್ಗದತ್ತವಾಗಿ ಲಭ್ಯವಾಗಿರುವಂತಹ ವ್ಯಾಪಕ ಒಂದು ತೇವಾಂಶ ಇರಬಹುದು ಅಥವಾ ಒಂದು ಜೀವಸಾರ ಇರಬಹುದು ಮತ್ತು ಮಣ್ಣಿನಲ್ಲಿರುವಂಥ ಒಂದು ಏನು ಸತ್ವ ಇದೆ ಅಲ್ಲಿರುವಂಥ ಸಾಕಷ್ಟು ಒಂದು ಲೈವ್ ಅಂದರೆ ಏನಂತಾರೆ ಅದಕ್ಕೆ ಜೀವಂತ ಜೀವಕೋಶಗಳು ಹೇಗೆ ಮಣ್ಣ ಒಂದು ಯಶಸ್ವಿಯಾಗಿ ಒಂದು ಫಲಪ್ರದವಾಗಿ ಒಂದು ಫಲವತ್ತಾಗಿ ಆ ಮಣ್ಣು ತನ್ನಿಂತಾನೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯದ, ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಯಾವ ರೀತಿ ಅನುಕೂಲತೆಗಳಿದೆ, ಎಂಥ ಒಂದು ತೊಂದರೆಯನ್ನು ಕೂಡ ಮೆಟ್ಟಿ ನಿಂತು ನಾವು ಯಶಸ್ಸಿನತ್ತ ಜೀವನ ಮಾಡ್ಬೋದು, ಈ ಬಗ್ಗೆ ಮಾಹಿತಿ ಮಾಡ್ಕೊಂಡಂತ ನಿಮ್ಮೆಲ್ಲರ ಪರವಾಗಿ ಮಹೇಶ್ ದೇಶಪಾಂಡೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಅವರೇ, ತಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಮಹೇಶ್ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ನಮಗೆ ನಿಜವಾಗಿ ಕೂಡ ತಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಸಂತೋಷ ಅನಿಸ್ತದೆ. ಆರಂಭದಲ್ಲಿ ಈ ನೈಸರ್ಗಿಕ ಕೃಷಿ ಬಗ್ಗೆ ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಒಂದು ಮಾಹಿತಿ ಕೊಡ್ಬೋದಾ? ಹಾಂ, ಕೊಡ್ಬೋದು ಸರ್. ಇಲ್ಲಿ ನಾವು ನೈಸರ್ಗಿಕ ಕೃಷಿಯನ್ನು ನೋಡೋಕ್ಕಿಂತ ಮೊದಲು ನಾವು ಯಾವ ರೀತಿ ಕೃಷಿಯಲ್ಲಿ ಅಥವಾ ಈ ಭೂಮಿಯನ್ನು ನಾವು ಸದೃಢ ಮಾಡಬೇಕು ಅನ್ನುವಂಥ ವಿಚಾರದೊಳಗೆ ನಾವು ಮುನ್ನಡೆ ಇಡಬೇಕಾಗ್ತದೆ ಸರ್. ಆಮ್ಯಾಗ ನಾವು ಮೊದಲು 1960 ಈಚೆಗೆ ಯಾವ ರೀತಿ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೇವ್ರಲ್ಲ ಅದು ಬಂತಲ್ಲ, ಆ ವೇಳೆಗೆ ರಾಸಾಯನಿಕ ಕೃಷಿ ಇತ್ತು. ಆದರೆ 60 ಹಿಂದೆ ನಾವು ಈ ನೈಸರ್ಗಿಕ ಕೃಷಿ ಅಥವಾ ನಾವು ಹಟ್ಟಿ ಗೊಬ್ಬರ ಅಥವಾ ನಮ್ಮ ಮನೆಯಲ್ಲಿರುವಂಥ ಉಳಿಕೆಗಳನ್ನು ಮಾಡಿ ಉಳಿಕೆಯನ್ನು ಇಟ್ಟು ಅದನ್ನು ಸೆಗಣದೊಳಗೆ ಇಟ್ಟು ಅದನ್ನೆಲ್ಲ ಮಾಡುವಂಥ ವಿಚಾರ ಮೊದಲಿತ್ತು. ಆದರೆ 1960 ಮುಂದೆ ನಾವು ರಾಸಾಯನಿಕ ಕೃಷಿ ಮಾಡಿದ್ವಿ. ಇದರಿಂದ ಏನಾಗಲಿಕ್ಕತ್ತಿಪ್ಪ ಅಂತಂದರೆ ಜನರಿಗೆ ನಾವು ಬೆಳೆದಂಥ ಆಹಾರವನ್ನು ತಿಂದು ಅವರು ರೋಗವನ್ನು ತಗೊಳಿಕತ್ತರು. ಆದರೆ ಇವತ್ತು ಅದು ಎಷ್ಟೋ ಜನರು ಇವತ್ತು ನಾವು ನೋಡ್ತೇವೆ ರೀ, ಕೇಳರಿಯದಂಥ ರೋಗಗಳು ಇವತ್ತು ನಮ್ಮಲ್ಲಿ ಜನರನ್ನು ಆವರಿಸ್ಲಿಕ್ಕೆತ್ತವೆ. ಅದು ಬೇಡಾಗಿತ್ತಂದ್ರೆ ಇವತ್ತು ನಾವು ಮತ್ತೆ ಹಳೆ ಕಟ್ಟಿಕಲ್ಲ ಕಟ್ಟಿಗೆ ಹೆಂಗಂತಾರಲ್ಲ ಆ ರೀತಿ ಇವತ್ತು ರಾಸಾಯನಿಕ ಕೃಷಿಯನ್ನು ಬಿಟ್ಟು ಸಾವಯವ ಅಥವಾ ನೈಸರ್ಗಿಕ ಕೃಷಿಯನ್ನು ಮಾಡುವುದರಲ್ಲಿ ನಾವು ಮಗ್ನರಾಗಿದೆ. 2006 ನಾನು ಈ ನೈಸರ್ಗಿಕ ಕೃಷಿಯನ್ನು ಕೈಗೊಂಡ್ರಿ ಸರ್. ಯಾಕಪ್ಪ ಅಂತಂದರೆ ಮೊದಲೇದ್ದು ಆರ್ಥಿಕ ದೃಷ್ಟಿಯಿಂದ ರಾಸಾಯನಿಕ ಕೃಷಿ ಭಾಳ ತುಟ್ಟಿ ಅನಿಸ್ಲಿಕ್ಕೈತಿ, ಜೀವನದ ಭದ್ರತೆ ಇಲ್ಲದಂಥದ್ದು. ಇದರಿಂದ ಅದು ಅಲ್ಲದೆ ನಮ್ಮ ಭೂಮಿ ಕೆಡ್ಲಿಕ್ಕತ್ತಿ. ಭೂಮಿ ಕೆಡ್ಲಿಕ್ಕತ್ತಿ ಅನ್ನೋಕ್ಕಿಂತ ಅಲ್ಲಿ ಬೆಳೆದಂಥ ಆಹಾರವನ್ನು ತಿಂದು ಇವತ್ತು ನಾವು ರೋಗ ಮುಕ್ತ ಆಗೋದಲ್ಲ, ರೋಗರಹಿತ ರೋಗ ತಗೊಂಡಂಥ ಶರೀರ ಆಗಲಿಕ್ಕದ. ಅದರ ಸಲುವಾಗಿ ನಮ್ಮ ರೋಗ ಮುಕ್ತ ಆಹಾರ ಅಥವಾ ಶರೀರ ಸದೃಢ ಆಗಬೇಕಾದ್ರೆ ನಾವು ನೈಸರ್ಗಿಕ ಕೃಷಿಗೆ ಮೊರೆ ಹೋಗಲೇಬೇಕು. ಅಂದಾಗ ಮಾತ್ರ ನಮ್ಮ ಜೀವ ಇವತ್ತು ನಿಮ್ಮ ರೊಕ್ಕ ರೂಪಾಯಿ ಏನು ಉಪಯೋಗಿಲ್ಲ, ಇವತ್ತು ಶರೀರ ಸಂಪತ್ತು ಭಾಳ ಮುಖ್ಯ. ಶರೀರ ಸಂಪತ್ತು ಇತ್ತಪ್ಪ ಅಂತಂದರೆ ನೀವು ಯಾವುದೇ ರೂಪಾಯಿ ಬೆಳ್ಳಿ ಬಂಗಾರ ಗಳಿಸ್ಬೋದು. ಆದರೆ ಅದೇ ಇಲ್ಲಂದರೆ ತೊಗೊಂಡು ಏನು ಮಾಡೋದು? ಅದರ ಸಲುವಾಗಿ ನಾನು 2006 ಈಚೆಗೆ ನೈಸರ್ಗಿಕ ಕೃಷಿಯನ್ನು ಮಾಡಿ ಇವತ್ತು ಕೇವಲ ಒಂದೇ ಒಂದು ದೇಶೀಯ ಆಕಳಿನಿಂದ ನಾನು 15 ಕಂಟ್ರೋಲ್ ಮಾಡ್ಲಿತ್ತೇನೆ ಸರ್. ಆಮ್ಯಾಗೆ ಯಾವುದೇ ರೀತಿಯಿಂದ ಹೊರಗಿಂದ ಏನೂ ತರಂಗಿಲ್ಲ, ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ಬಳಸಿ ಇವತ್ತು ನಾನು ನೈಸರ್ಗಿಕ ಕೃಷಿಯನ್ನು ಮಾಡಿ ನೆಮ್ಮದಿ ಜೀವನವನ್ನು ನಡೆಸ್ತಾ ಇದ್ದೇನೆ ಸರ್. ಈಗ ನೀವು ಹೇಳ್ತಾ ಇದ್ರಿ ಅಂದರೆ ಮುಖ್ಯವಾಗಿ ಅಂತಂದರೆ ಮಹೇಶ್ ದೇಶಪಾಂಡೆ ಅವರೇ, ಈಗ ನೀವು ಮಾತು ಕೇಳ್ತಾ ಇದ್ರೆ ನಾವು ನೈಸರ್ಗಿಕ ಕೃಷಿಯಿಂದ ಹೊರಗೆ ಬಂದಿದ್ದೀವಿ, ಸಾವಯವ ಕೃಷಿ ಹತ್ತ ಮುಖ ಮಾಡ್ತಾ ಇಲ್ಲ, ಇವತ್ತು ರೈತರ ಸಮಸ್ಯೆಗಳೇನು ಅಂತಂದರೆ ಮೊದಲಿನ ಹಾಗೆ ಇರಲಿಕ್ಕೂ ಆಗ್ತಾಯಿಲ್ಲ, ಈಗ ಹೊಸದಕ್ಕೆ ಹೊಂದ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ಏನಾಗಿದೆ, ನಾವು ಸಾಕಷ್ಟು ರಾಸಾಯನಿಕಗಳನ್ನು ಬಳಸಿ ಒಂದು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ. ಈಗ ತಾವು ನೋಡಿದಂಗೆ ತಮ್ಮ ಸುತ್ತಮುತ್ತಲು ಭಾಗದೊಳಗೆ ಕುಂದರಿ ಭಾಗದೊಳಗೆ ನಮ್ಮ ರೈತರು ಸಾಮಾನ್ಯವಾಗಿ ಎದುರಿಸ್ತಿರುವಂತಹ ಸಮಸ್ಯೆಗಳೇನು, ಇದ್ರ ಬಗ್ಗೆ ಬೆಳಕು ಚೆಲ್ಲಬಹುದಾ? ಹಾಂ, ಮೊದಲೇದಾಗಿ ನಾವು ಆರ್ಥಿಕ ಭದ್ರತೆ ಇಲ್ಲ ಸರ್. ಈಗ ಆರ್ಥಿಕ ಭದ್ರತೆ ಇರಬೇಕಪ್ಪ ಅಂತಂದ್ರೆ ನಮ್ಮ ಭೂಮಿ ಸದೃಢ ಇರಬೇಕು. ಭೂಮಿ ಈಗ ಹೆಂಗೆ ಕುಸ್ತಿಪಟ್ಟು ಯಾವ ರೀತಿ ತಾಕತ್ತಿನವು ಇರ್ತಾನಲ್ಲ, ಅವು ನಾವು ಒಗದ ತೀರ್ತಾನಲ್ಲ ಅನ್ನುವಂಥ ಹುಮ್ಮಸ್ ಇರ್ತದಲ್ಲ, ಹಂಗೆ ನಮ್ಮ ನೆಲ ಮಾಡ್ಬೇಕು ರೀ. ಅದರ ಅರ್ಥ ಏನಪ್ಪ ಅಂದ್ರೆ ಅಲ್ಲಿ ಭೂಮಿಯೊಳಗೆ ತಾಕತ್ತು ಇರಬೇಕಂದ್ರೆ ಜೀವಾಣುಗಳು, ಲಕ್ಷಾಂತರ ಜೀವಾಣುಗಳು ಇದ್ರೆ ಮಾತ್ರ ನಮ್ಮ ಭೂಮಿ ಬೆಳೀತದೆ. ಇಲ್ಲಾತಂದರೆ ನಾವು ಬರಡು ಭೂಮಿ ಆಗ್ತದೆ. ಬರಡು ಭೂಮಿಯನ್ನು ತೆಗೆದು ನಾವು ಲಕ್ಷಾಂತರ ಜೀವಾಣುಗಳನ್ನು ನಾವು ಭೂಮಿಯಲ್ಲಿ ತರಬೇಕಂದ್ರೆ ಅದಕ್ಕೆ ಮೂಲ ಯಾವುದಪ್ಪ ಅಂದ್ರೆ ಒಂದು ದೇಶೀಯ ಆಕಳು. ದೇಶೀಯ ಆಕಳ 1 ಸೆಗಣದೊಳಗೆ 300-500 ಕೋಟಿ ಜೀವಾಣುಗಳವ. ಅವು ಎಂಥವಪ್ಪ ಅಂದ್ರೆ ಭೂಮಿಯಲ್ಲಿರುವಂತಹ ಬೆಳೆಯನ್ನು ಪ್ರಚೋದನೆಗೊಳಿಸಪಡಿಸುವಂಥದ್ದು, ತಾಕತ್ತು ಮಾಡುವಂಥದ್ದು, ಯಾವುದೋ ರೋಗ ಬಂದ್ರೂ ನಾ ಅದನ್ನು ಮೆಟ್ಟಿ ನಿಲ್ಲುವಂಥ ತಾಕತ್ತು ಕೊಡೋದು ಯಾವುದಪ್ಪ ಅಂದ್ರೆ ಈ ಜವಾರಿ ಆಕಳ ಸೆಗಣದೊಳಗೆ, ಆಮ್ಯಾಗ ಗೋಮೂತ್ರದೊಳಗೆ. ಅದರ ಸಲುವಾಗಿ ನಮ್ಮ ಗುರುಗಳು ಸುಭಾಷ್ ಪಾಳೇಕರ್ ಅವರು ಏನು ಮಾಡಿದರು, ಯಾರೇ ರೈತರು ಇರ್ರಿ ನೀವು, ಒಂದು ದೇಶೀಯ ಆಕಳು ಸಾಕು ನಮಗೆ. ಅದು ಯಾವುದೇ ಜಾತಿದಿರಲಿ, ದೇಶೀಯ ಆಕಳು 33 ಜಾತಿ ಒಳಗೆ ಇವತ್ತು ಉಳಿದದ್ದು, ಅದರೊಳಗೆ ನೀವು ಯಾವುದೇ ಇಡ್ರಿ. ಆಮ್ಯಾಗ ನಿಮಗೆ ಹಾಲಿಗೂ ಬೇಕಪ್ಪ, ನಮಗೆ ಇದಕ್ಕೂ ಬೇಕಪ್ಪ ಅಂದರೆ ಒಂದು ಗಿರ್ ತಳಿ ಇಡ್ರಿ. ಇವತ್ತು ನೋಡ್ರಿ ಗಿರ್ ತಳಿ ಆಕಳದೊಳಗೆ ಅಚ್ಚೇರ್ ಬಂಗಾರ ಅಂತ ಹಿರಿಯರು ಹೇಳ್ತಿದ್ರು, ಅದನ್ನು ತೆಗೆದಂಥವ್ರು ಈಗ ಗೋಮೂತ್ರದೊಳಗೆ ಬಂಗಾರ ತೆಗೆದಂಥ ಮನುಷ್ಯನೂ ಇದ್ದಾರೆ ಇವತ್ತು ಕೃಷಿ ವಿಶ್ವವಿದ್ಯಾಲಯದೊಳಗೆ. ಅದೇ ರೀತಿ ಇವತ್ತು ಅದ ಅಚ್ಚರ ಬಂಗಾರವನ್ನು ಭೂಮಿಗೆ ಹಾಕಿದ್ದೀವಪ್ಪ ಅಂದರೆ ನಾವು ಎಷ್ಟು ಬಂಗಾರವನ್ನು ತೊಗೋಬೋದು. ಇತರ ಅರ್ಥ ಏನಪ್ಪಾ ಅಂದ್ರೆ ಜೀವಾಣುಗಳ ಆಗರನ ನಮ್ಮ ಭೂಮಿ ಮಾಡ್ಬೇಕ್ರಿ. ಅಂದ್ರೆ ತಾವು ಹೇಳ್ದಂಗೆ ಮಹೇಶ್ ಅವರೇ, ಅಂದ್ರೆ ನಮ್ಮ ಮಣ್ಣು ಫಲವತ್ತಾಗಬೇಕು, ಅಲ್ಲಿ ಜೀವಾಣುಗಳು ತುಂಬಿರ್ಬೇಕು, ಜೀವಾಮೃತ ತುಂಬಿರ್ಬೇಕು. ಆಮೇಲೆ ಅದು ಫಲವತ್ತಾದ ಮಣ್ಣಿತ್ತಂದ್ರೆ ಎಂಥ ಒಂದು ಪೈರನ್ನಾದ್ರೂ ಕೂಡ ಒಂದು ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತೀರಿ. ಈಗ ನೀವು ಹೇಳ್ತೀರಿ ಸಾಕಷ್ಟು ನೀವು ಜೀವಾಮೃತವನ್ನು ನೀವು ಸಂಗ್ರಹ ಮಾಡ್ತೀರಿ, ಈಗ ಗೋಮೂತ್ರದಿಂದ ಜೀವಾಮೃತ ತಯಾರು ಮಾಡ್ತೀರಲ್ಲ, ಈಗ ಎಷ್ಟೋ ಜನಕ್ಕೆ ಸಮಸ್ಯೆ ಆಕಳ ಒಂದು ಕಟ್ಟೋದೇ ಸಮಸ್ಯೆ, ಆಮೇಲೆ ಇನ್ನೊಂದು ಏನಾಗ್ತದೆ ನಮ್ಮ ಜೊತೆಗೆ ಒಬ್ಬರು ಆಳು ಮನುಷ್ಯ ಇಲ್ಲ ಅಂತಾರೆ, ಆಳು ಕಾಳಿನ ಸಮಸ್ಯೆ. ಈಗ ಒಬ್ಬ ಕೃಷಿ ಮಾಡುವಂಥ ರೈತ ಹೇಗೆ ಈ ತಮ್ಮ ಉದಾಹರಣೆ ಇಟ್ಕೊಂಡು ಹೇಳ್ರಿ, ಒಂದು ಮಾಲಕಿ ಅಂದರೆ ಏನು, ನಾನೊಬ್ಬ ಈ ಒಂದು ಜವಾಬ್ದಾರಿ ತಗೊಳ್ಬೇಕು, ಈ ಥರ ಒಂದು ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಆ ಜವಾಬ್ದಾರಿನ ತೆಗೆದುಕೊಂಡು ನಾನು ಮಾದರಿಯಾಗಿ ನಿಂತರೆ ಖಂಡಿತ ಇನ್ನೊಬ್ಬರು ಮನೆಯವರಾಗಲಿ ಎಲ್ಲರೂ ಬರ್ತಾರೆ. ಒಂದು ಮಾತು ಹೇಳ್ತೇನೆ ಸರ್, ಒಂದು ನನ್ನುಡಿ ನೆನಪಾಗ್ತದೆ, ಸ್ವತಃ ಸಾಯು ತನಕ ಸ್ವರ್ಗ ಸಿಗೋದಿಲ್ರಿ ಸರ್. ಅಂದರೆ ಮರಾಠಿ ಒಳಗೆ ಸ್ವತಃ ಮೇಲೆ ಸ್ವರ್ಗ ದಿಸತ್ನೇ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ಸ್ವತಃ ಅಲ್ಲಿ ಮಾಡ್ಬೇಕ್ರಿ ಕೆಲಸ, ಬರೀ ಹೇಳಿ ಚಾ ಕುಡ್ದ ಹರಟಿ ಹೊಡೆದ ಮಾಡುವಂಥ ಕೆಲಸ ಅಲ್ರಿ ಇದು. ಸ್ವತಃ ನಾವು ಮಾಡಿದೀವಪ್ಪ ಅಂದ್ರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಯಾವುದೇ ಬೆಳಿ ಬೆಳೀರಿ ನೀವು ಸರ್ ಇದರಿಂದ. ಆಮ್ಯಾಗ ಇನ್ನೊಂದು, ಜೀವಾಣುಗಳನ್ನು ನಾವು ಎಷ್ಟು ಹೆಚ್ಚು ಮಾಡ್ತೇವಲ್ಲ, ಆಮ್ಯಾಗ ಇಲ್ಲಿ ಇನ್ನೊಂದು ಏನು ಹೇಳ್ತೇವಪ್ಪ ಅಂದ್ರೆ ನೈಸರ್ಗಿಕ ಕೃಷಿಯೊಳಗೆ ನಾಲ್ಕು ಥರದ್ದು ಗಾಲಿ ರೀ, ಅದು ರಥ ಅದು ನೈಸರ್ಗಿಕ ಕೃಷಿ, ಅದರೊಳಗೆ ನಾಲ್ಕು ಥರದ ಗಾಲಿ. ಒಂದನೇದ್ದು ಬೀಜಾಮೃತ, ಎರಡನೇದ್ದು ಜೀವಾಮೃತ, ಮೂರನೇದ್ದು ಆರ್ದ್ರತೆ, ನಾಲ್ಕನೇದ್ದು ನೀವು ವಾಪಸ ಅಂತ ಹೇಳ್ತೇವೆ ನಾವು. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಯಾವುದೇ ಬೀಜವನ್ನು ಬಿತ್ತು ಪೂರ್ವದೊಳಗೆ ನೀವು ಬೀಜಾಮೃತವನ್ನು ಮಾಡ್ರಿ, ಅದಕ್ಕೇನು ಭಾಳ ಖರ್ಚು ಬರೋದಿಲ್ಲ. ನಾವು ಬೀಜ ಬಿತ್ತೋಕ್ಕಿಂತ ಪೂರ್ವದೊಳಗೆ ಅಂದ್ರೆ ನಾಳೆ ಬಿತ್ತೋದಂದ್ರೆ ಇವತ್ತು ಸಂಜೆನಾಗ 10 ಲೀಟ್ರ್ ನೀರಿನೊಳಗೆ 5 ಲೀಟ್ರ್ ಗೋಮೂತ್ರ, 5 ಕಿಲೋ ಸಗಣ, 50 ಗ್ರಾಮ್ ಸುಣ್ಣದ ಹಳ್ಳ, ಇವನ್ನ ಹಾಕಿ ನೀವು ಇದನ್ನು ಮಾಡಿ ನಸಿಕ್ಲೆ ತನಕ ನೆನೆ ಇಡ್ಬೇಕ್ರಿ. ನಸಿಕ್ಲೆ ಎದ್ದ ಅದನ್ನೆಲ್ಲ ತಿರುಗಿಸಿಕೊಂಡು ನೀವು ಯಾವುದೋ ಬೆಳೆಯ ಬೀಜಗಳನ್ನು ಎದ್ದು ಒಂದು ಸ್ವಲ್ಪ ಆರಿಸಿ ನೀವು ಹಾಕಿದ್ದಾದ್ರೆ ಆ ಬೆಳೆ ಇರೋ ತನಕ ಬೇರಿನಿಂದ ಬರುವಂತಹ ಯಾವುದೋ ರೋಗಗಳು ನಿಮ್ಮ ಇದಕ್ಕೆ ಬೆಳಿಗ್ ಬರೋದಿಲ್ಲ. ಅದರ ನಂತರ ಬರುವಂಥದ್ದು ಜೀವಾಮೃತ. ಅಂದರೆ ಖಂಡಿತವಾಗಿ ನೀವು ಅಂದರೆ ಬೀಜಾಮೃತ ಕೂಡ ಭಾಳ ಮಹತ್ವ, ಭಾಳ ಮಹತ್ವ ರೀ ಸರ್. ಯಾವುದೇ ಇರಲಿ, ಬೀಜ ಇದ್ರೆ ಬೀಜ ಎದ್ರಿ, ಆಮ್ಯಾಗ ನಮ್ಮ ಮೆಣಸಿನ ಅಗಿ ಇರ್ತಾವೆ ಅಥವಾ ಬದ್ನೆ ಅಗಿ ಇರ್ತಾವೆ, ಇವನು ಬೇರೆ ಸಹಿತ ಎದ್ದೆ ಹಚ್ಚಿದ್ರೆ ನೀವು ಯಾವುದೋ ರೀತಿಯಿಂದ ಏನೂ ಮ್ಯಾಲಿಂದ ಹಾಕುವಂತಹ ಪ್ರಮೇಯ ನಮಗೆ ಬರೋದಿಲ್ಲ. ಬಂದ್ರೂ ನಾವು ಇನ್ನೂ ತನಕ ನಮ್ಮ ಮನ್ಯಾಗನ ಎಲ್ಲ ಔಷಧ ತಯಾರು ಮಾಡ್ತಾನೆ ಸರ್. ಅಂಥ ಗಿಡಗಳು ಔಷಧಿ ಸಸ್ಯಗಳನ್ನು ಸಹಿತ ನಾವು ಹೊಲ್ದಾಗ ಬೆಳೆದನ, ಏನೂ ಹೊರಗಿಂದ ತರಂಗಿಲ್ಲ ಇನ್ನೂ ತನಕ. ಈಗ ಜೀವಾಮೃತವನ್ನು ಹೆಂಗೆ ತಯಾರು ಮಾಡ್ತೀರಿ? ಈಗ ಸಾಧಾರಣ 1 ಎಕರೆದ್ದು ನಾವು 10 ಕಿಲೋ ಸಗಣ, 10 ಲೀಟ್ರ್ ಗೋಮೂತ್ರ, ಆಮ್ಯಾಗೆ 2 ಕಿಲೋ ಬೆಲ್ಲ, 2 ಕಿಲೋ ಯಾವುದೋ ದ್ವಿದಳ ಧಾನ್ಯದ ಹಿಟ್ಟು ರೀ, ಅದರೊಳಗೆ ಸೋಯಾಬೀನ್ ಮತ್ತು ಶೇಂಗಾದ್ದು 2 ಬಿಟ್ಟು, ಯಾಕಂದ್ರೆ ಅವು ಎಣ್ಣೆ ಪದಾರ್ಥ ಆದ್ದರಿಂದ ಅವನು ಬಿಟ್ಟು ನೀವು ಮೊದಲೆದ್ದು ಕಡ್ಲಿ, ತೊಗರಿ, ಹೆಸರು, ಉದ್ದ, ಇದರೊಳಗೆ ಯಾವುದು ಒಂದು ಇದ್ರೆ ಸಾಕು, ಇದನ್ನು ಹಾಕಬೇಕು. ಆಮ್ಯಾಗ ಕೊನೆಗೆ ಒಂದು ಬಗಸಿ ಒಡ್ಡಿನಾಗಿನ ಮಣ್ಣು, ನಾವೇನು ತಿರುಗಾಡ್ತಿರ್ತೇವ್ರಲ್ಲ ಅದು, ಇಲ್ಲಾತಂದರೆ ಗುಡ್ಡಗಾಡು ಪ್ರದೇಶ ಇತ್ತಪ್ಪ ಅಂದರೆ ಗುತ್ತಿ ಮಣ್ಣು ಅಂತ ಹೇಳ್ತೀವ್ರಲ್ಲ ಅದನ್ನು ಹಾಕಿರೋ ನನಗೆ ಭಾಳ ಪವರ್ಫುಲ್ ರೀ. ಇವನ್ನೆಲ್ಲ ಹಾಕಿ ದಿವಸದೊಳಗೆ 3 ಸಲ ತಿರುಗಬೇಕು ಸರಿ, 2 ದಿನದ ಬಲಕ್ಕೆ 1 ಬ್ಯಾರಲ್ ನೀರಿನೊಳಗೆ ಇವನ್ನೆಲ್ಲ ಹಾಕಿ ತಿರುಗಿಸಿ 4 ರಿಂದ 7 ದಿವಸದಾಗ ನೀರು ಜೋಡಿ ಬಿಟ್ಟರೆ ಸಾಕು, ನೀವು ಏನೂ ಹಾಕುವ ಅವಶ್ಯಕತೆ ಇಲ್ಲ, ತಿಂಗಳಿಗೊಮ್ಮೆ ಮಾಡಿದರೆ ಸಾಕು. ಆಮ್ಯಾಗ ಇನ್ನೊಂದು, ಬೀಜ ಬಿತ್ತು ಪೂರ್ವದೊಳಗೆ ನಮ್ಮ ರೈತರು ಹೇಳ್ತಾರೆ ಏ ಡಿ ಎ ಪಿ ಹಾಕಬೇಕ್ರಿ ಹಂಗೆ, ಅದಕ್ಕಿಂತ ಫಸ್ಟ್ ಯಾವುದಪ್ಪ ನಮ್ಮಲ್ಲಿ ಬೆಸ್ಟಪ್ಪ ಅಂದರೆ ಘನ ಜೀವಾಮೃತ ಅಂತ ಮಾಡ್ತೇವ್ರಿ ನಾವು. ಏನದು ಘನ ಜೀವಾಮೃತ? ಘನ ಜೀವಾಮೃತ ಅಂದರೆ ಏನಪ್ಪ ಅಂದರೆ 1 ಎಕರೆಗೆ 1 ಕ್ವಿಂಟಲ್ದಷ್ಟು ಪುಡಿ ಗೊಬ್ಬರ ಮಾಡ್ತೇವ್ರಿ. ಅದು ಹೆಂಗಪ್ಪ ಅಂದರೆ ಈ 1 10 ಬುಟ್ಟಿ ಸಾಧಾರಣ ನಾವು 1 10 ಬುಟ್ಟಿ ಸಗಣ ತೊಗೊಳೋದು, ಅದರೊಳಗೆ 2 ಕಿಲೋ ಬೆಲ್ಲ, 2 ಕಿಲೋ ಹಿಟ್ಟು, 1 ಬಗಸಿ ಮಣ್ಣು ಹಾಕಿ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಕಲಿಸ್ಬೇಕ್ರಿ, ಎಲ್ಲ ಮಿಕ್ಸ್ ಆಗುವಂಗೆ ಮಿಕ್ಸ್ ಆಗೋಂಗೆ ಕಲಿಸಿ ಅದನ್ನ ನೀವು ಬೇಕಾದ್ರೆ ಕುಳ್ಳರಿ ಬಿಡ್ರಿ, ಇಲ್ಲಾರ ಉಂಡಿ ಮಾಡಿ ನೆಲ್ಲಿಗೆ ಒಣಗಿಸಿರ್ಕಿಡ್ರಿ. ನಾವು ಬಿತ್ತು ಪೂರ್ವದೊಳಗೆ ಅಂದರೆ ಜೂನ್ದಾಗ ನಾವು ಬಿತ್ತಿರ್ತೇವೆ ರೀ ಯಾವುದೋ ಪರಿಸ್ಥಿತಿ ಅಂದರೆ ಮೇ ಎಂಡ್ದೊಳಗೆ ಅದನ್ನು ಎಲ್ಲ ಬಿಸಿಲಿರ್ತದೆ ಆ ವೇಳೆದಾಗ ಒಡೆದು ಪುಡಿ ಮಾಡೋದು, ಪುಡಿ ಮಾಡಿ ಅದನ್ನು ನೀವು ಯಾವಾಗ ಬಿತ್ತಿರ್ತಿರಲಿಲ್ಲ ಬಿತ್ತು ಮುಂದರಿ ಹಾಕ್ರಿ ಇಲ್ಲ ಬಿತ್ತಕ್ಕಿಂತ ಪೂರ್ವದೊಳಗೆ ಎಲ್ಲ ಕಡೆ ಎರಿಚಿ ಹಿಂದಿನ ನೀವು ಬಿತ್ತರಿ. ಹಿಂದಿಂದ ತಿಂಗಳಿಗೊಮ್ಮೆ ದ್ರವ ಜೀವಾಮೃತ ಈಗ ಹೇಳಿದ್ಲ ಒಂದು ಬ್ಯಾರಲ್ ನೀರಿಗೆ ಆ ರೀತಿ ಮಾಡಿದರೆ ನೀವು ಯಾವುದೋ ರೀತಿಯಿಂದ ಏನು ಆಮ್ಯಾಗ ಇನ್ನೂ ಒಂದು ಇದಕ್ಕೆ ಮೂರನೇ ಒಂದು ವಿಚಾರ ಹೇಳಬೇಕಂದ್ರೆ ಯಾವುದೋ ರೀತಿಯಿಂದ ನೀರು ಭಾಳ ಕಡಿಮೆ ರೀ, 90% ನೀರು ಕಡಿಮೆ ಆಗ್ತದ್ರಿ ನಮ್ಮದು ಈ ನೈಸರ್ಗಿಕ ಕೃಷಿಯನ್ನು ಕೈಗೊಂಡ್ರೆ. ಯಾಕಂದ್ರೆ ಇಲ್ಲಿ ಜೀವಾಣುಗಳನ್ನು ನಾವು ಆಕರ್ಷಣೆ ಮಾಡಿದೀವಪ್ಪ ಅಂದ್ರೆ ಅದು ತಳ ತನಕ ಹೋಗ್ತದೆ. ಇವತ್ತು ಜೀವಾಣುಗಳು ಹೆಂಗಪ್ಪ ಅಂದ್ರೆ ಕಣ್ಣಿಗೆ ಕಾಣಿಸಲ್ದೋವ ಕಣ್ಣಿಗೆ ಕಾಣಿಸುವವ. ಕಣ್ಣಿಗೆ ಕಾಣಿಸೋದು ಯಾವುದಪ್ಪ ಅಂದ್ರೆ ಮೊದಲೇದ್ದು ಎರಿಹುಳ. ಒಂದು ದೇಶಿ ಎರಿಹುಳ ಒಂದು ದಿವಸಕ್ಕೆ 8-10 ಫುಟ್ ಹೋಗಿ ಬರ್ತವೆ ಅಂತಾರೆ ಸರ್. ಇದು ವಿಜ್ಞಾನಿಗಳು ಮಾಡಿದ್ದು, ನಾಲ್ಲ ನಾ ರೈತ ನೋಡ್ರಿ. ಅಂದರೆ ಮಹೇಶ್ ಅವರೇ ಎಷ್ಟು ನೀವು ಅಂದರೆ ಎಷ್ಟು ಯಶಸ್ಸು ಇದೆ ಎಷ್ಟು ನೀವು ಅಂದರೆ ಒಂದು ಈ ನೈಸರ್ಗಿಕ ಕೃಷಿ ಅಥವಾ ಈ ಸಾವಯವ ಕೃಷಿಯೊಳಗೆ ನೀವು ನಿಮ್ಮನ್ನು ಮಗ್ನರಾಗಿ ಮಾಡಿಕೊಂಡು ಸಾಕಷ್ಟು ಅನುಭವ ಪಡ್ಕೊಂಡಿದ್ದೀರಿ ಮತ್ತು ಸಾಕಷ್ಟು ಲಾಭವನ್ನು ಪಡ್ಕೊಂಡಿದ್ದೀರಿ. ಮಹೇಶ್ ಅವರ ಈಗ ಈಗ ಬಿತ್ತನೆ ಕಾಲ ಬರ್ತಾ ಇದೆ, ಜೂನ್ ಅಂದ್ಕೊಳ್ಳೆ ಈಗ ಮನ್ಸೂನ್ ಬರ್ತದೆ ಮಳೆ ಬರ್ತದೆ ಈಗ ಸರಿಯಾದ ಸಮಯ. ಈಗ ನೀವು ಪ್ರತಿ ವರ್ಷ ನೀವು ಹೆಂಗೆ ಆರಂಭ ಮಾಡ್ತೀರಿ, ಹೇಗೆ ಯಾವ ರೀತಿ ನೀವು ಕೃಷಿ ಬದುಕನ್ನು ಆರಂಭ ಮಾಡ್ತೀರಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು? ಜೀವಾಮೃತವನ್ನು ಮಾಡಿಟ್ಟ ಇದರ ನಂತರ ನಾವು ಮಲ್ಚಿಂಗ್ ಅಂತ ಮಾಡ್ತೀವಿ, ಮುಚ್ಚಿಗೆ ಅಂತ ಹೇಳ್ತೀವಿ ಕನ್ನಡದಾಗ. ಇದು ಕೊನೆ ಗಾಲಿ. ಇವು 4 ಗಾಲಿ ನಾವು ಬರೋಬ್ಬರಿ ಇಟ್ಟಿವಪ್ಪ ಅಂದರೆ ನಿಮಗೆ ಏನೂ ಹೊರಗಿಂದ ತಂದು ಹಾಕುವ ಅವಶ್ಯಕತೆ ಇಲ್ಲ. ಇವತ್ತು ಉತ್ತಮ ಇಡೀ ಕರ್ನಾಟಕದೊಳಗೆ ನಾವು 4 ಲಕ್ಷ ಮಂದಿ ಇದ್ದೇವ್ರಿ ಸರ್. ಆಮ್ಯಾಗೆ 2 ಲಕ್ಷ ಹೆಕ್ಟರ್ ಇವತ್ತು ನಮಗೆ ಸಿಗ್ತದೆ ನೋಡಲಿಕ್ಕೆ, ಕಣ್ಣಾರೆ ನೋಡಲಿಕ್ಕೆ. ಇವತ್ತು ಎಷ್ಟೋ ಜನ ಅವ್ರು ಬೆಳೆದಂತಹ ಯಾವುದೇ ವಸ್ತು ಇರಲಿ ನಂಬರ್ ಹಚ್ಚಿ ಒಯ್ಲಿಕ್ಕತ್ತಾರೆ ಸರ್. ಅಂದರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಆ ಮೂಲ ಗುಣ ಆ ರುಚಿಯೊಳಗೆ ಬರ್ಲಿಕ್ಕತ್ತದ. ಅಂದ್ರೆ ಏನಾಗ್ತದ, ಮಣ್ಣು ಫಲವತ್ತಾಗಿತ್ತು ಅಂದ್ರೆ ಮಣ್ಣಿನಲ್ಲಿ ಜೀವ ಇತ್ತಂದ್ರೆ ಅಲ್ಲಿ ಬರುವಂತಹ ಒಂದು ಪೈರು ಕೂಡ ಜೀವಾಮೃತ ಆಗಿರ್ತದೆ, ಜೀವಂತಿಕೆಯಿಂದ ಕೂಡಿರ್ತದೆ. ಹಿಂಗಾಗಿ ನೀವು ಮಾಡಿರುವಂತಹ ಕೆಲಸಗಳೇನಿದೆಯಲ್ಲ, ನೀವು ಬೀಜಾಮೃತ ಮಾಡ್ತೀರಿ, ಜೀವಾಮೃತ ಹಾಕ್ತೀರಿ, ಆಮೇಲೆ ಘನ ಅಮೃತ ಕೂಡ ನೀವು ಕೊಡ್ತೀರಿ. ಅಂದ್ರೆ ಎಲ್ಲ ರೀತಿಯಿಂದ ಕೂಡ ಸರಳವಾಗಿ ನೀವೇ ತಯಾರು ಮಾಡಿ ಹಾಕುವಂತಹ ಒಂದು ಪದ್ಧತಿ ಏನಿದೆಯಲ್ಲ, ಇದು ಎಲ್ಲ ರೈತರಿಗೆ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ಸ್ವಲ್ಪ ಕೆಲಸ ಬಹಳ ಆಗುತ್ತಲ್ಲ, ಹೆಂಗೆ ಸರ್? ನೋಡ್ರಿ, ಇವತ್ತು ಕಷ್ಟ ಇಲ್ಲದೆ ಯಾವ್ದು ಬರೋದಿಲ್ಲ ಸರ್. ನೀವು ಯಾವ ಎಷ್ಟು ಕಷ್ಟ ಪಡ್ತಿರ್ಲ ಕೊನೆಗೆ ನಿಮ್ಗೆ ಸುಖ ಸಿಗ್ತದೆ. ಆಮ್ಯಾಗ ಇನ್ನೂ ಒಂದು, ನೀವು ಏನ ಮಾಡಿದ್ದು ನಿಮ್ಮ ಹೊಲ್ದಾಗಿಂದ ಅದಲ್ಲ, ಹೊಲ್ದ ಹೊರಗಿಂದ ಏನು ತರೋ ಕಿಸೆದಾಗಿಂದ ಹೋತಪ್ಪ ಅಂದ್ರೆ ನಮ್ಗೆ ಅಂಜಿಕೆ ಬರ್ತದೆ. ನಾವು ಕಿಸೆದಾಗಿಂದ ಏನೂ ಹಾಕಂಗಿಲ್ಲಲ್ಲ, ನಿಮ್ಮಲ್ಲೇನೆ ಬೆಳೆದಿರ್ತೀರಿ ಅಲ್ಲ, ಕಡ್ಲಿ ತೊಗರಿ ಎಲ್ಲ ನಿಮ್ಮಲ್ಲಿ ಬೆಳೆದಿರ್ತೀರಿ. ಬೆಲ್ಲ ಬೇಡ ಅಂದ್ರೆ ನೀವು ಅದ್ರ ಬದಲಿ ನಿಮ್ಮ ಹೊಲದ ಹಾಳಿಗೆ ನೀವು ಬಾಳೆ ಇದ್ದೋ ಅಥವಾ ಪಪ್ಪ ಇದ್ದೋ ಯಾವ ಗಿಡ ಹಚ್ಚಿರ್ತೀರಿ, ಅವು ಕೊಳತು ಬಿದ್ದಿರ್ತಾವೆ, ಅದನ್ನು ನೀವು ಇದ್ರ ಬದಲಿ ಬೆಲ್ಲದ ಬದಲಿ ಹಾಕ್ಬೋದು, ಅದು ರೊಕ್ಕ ಉಳಿತದೆ. ಅದು ಬೇಡಪ್ಪ ಅಂದ್ರೆ ನಿಮ್ಮಲ್ಲಿ ಕಬ್ಬು ಇತ್ತಪ್ಪ ಅಂದರೆ ಒಂದು ಬ್ಯಾರಲ್ಗೆ 4 ಲೀಟ್ರ್ ಬೆಲ್ಲದ ಬದಲಿ ಹಾಕ್ಬೋದು ರೀ, ಕಬ್ಬಿನ ರಸ ಅಂದ್ರೆ ಪರ್ಯಾಯನೂ ನಾವು ಮಾಡ್ಕೋಬೋದು ರೀ ಸರ. ಅಂದ್ರೆ ನಮ್ಮಲ್ಲಿ ಏನದಲ್ಲ ಅದನ್ನು ಮೊದಲು ಉಪಯೋಗಿಸ್ಕೊಳ್ಳೋಣ, ಹಿಂದಿಂದ ಅದನ್ನು ಮಾಡೋಣ. ಆಮ್ಯಾಗೆ ಇನ್ನೊಂದು ಏನದ್ರ ಸರ, ನಾವು ಎಷ್ಟು ನಾವು ಭೂಮಿಯನ್ನು ಉಳಿಸ್ಕೋತೇವಲ್ಲ ಅಷ್ಟು ನಮಗೆ ತಾಕತ್ತು ಬರ್ತದೆ. ಆಮ್ಯಾಗೆ ಎಷ್ಟು ನೆಲ ಮೆತ್ತಗಾಗ್ತದಲ್ಲ ಅಷ್ಟು ಬೆಳೆ ಹತ್ತದೆ. ಇವತ್ತು ನಾವು ಕಬ್ಬಿನೊಳಗೆ ನೋಡ್ರಿ, ನೀವು ಇವತ್ತು ನಮ್ಮ ಕಬ್ಬು ಏನೂ ಹಾಕಲ್ದು. ಇವತ್ತು ನಾನು 4 ವರ್ಷ ಆದರೆ ಏನೂ ಹಾಕಿಲ್ಲ, ಯಾಕಪ್ಪ ಅಂದ್ರೆ ನನ್ನೆಲ್ಲ ತಾಕತ್ತಾಗ್ಯದ ಅಂಥ ಪವರ್ಫುಲ್. ಆಮ್ಯಾಗೆ ಇನ್ನೂ ಒಂದು, ನಮ್ಮ ರೈತರು ಈ ಸಾಧಾರಣ ನಮ್ಮ ಒಂದು ಲೆಕ್ಕದೊಳಗೆ ಕಬ್ಬಿಂದನೂ ಉದಾಹರಣೆ ಹೇಳಬೇಕಂದ್ರೆ 1 ಎಕರೆಗೆ 4 ಟನ್ ಕಬ್ಬು ಹಾಕ್ತಾರೆ ರೀ, ಅಂದರೆ ಅಷ್ಟು ಸಕ್ಕರೆನೂ ಹೋತು, ಎಷ್ಟು ನುಕ್ಸಾನ್ ಆಗ್ತದೆ ಅನ್ನೋ ವಿಚಾರ ಮಾಡಿರಿ. ಆಮ್ಯಾಗೆ ನಾ ಏನು ಮಾಡ್ತೇನಪ್ಪ ಅಂದರೆ ಕೇವಲ 172 ಗಳ ಅಂದರೆ 2.5 ಕಿಲೋನೋ ಎಷ್ಟು ಆಗ್ತದೆ ರೀ ಅದನ್ನೆಲ್ಲ ಕಡ್ದು ಬರೀ 1 ಕಣ್ಣಿಂದ ಮಾಡ್ತೇವೆ. ಇವತ್ತು ಎಷ್ಟು ರೈತರು ಏನು ಮಾಡ್ತಾರೆ, 3 ಕಣ್ಣ 4 ಕಣ್ಣ ಮಾಡಿ ವೇಸ್ಟ್ ಆಗ್ತದೆ. ಆಮ್ಯಾಗೆ ನಮ್ದು ಏನಪ್ಪ ಅಂದರೆ 8 ಫೂಟ್ ಅಡ್ಡಾಗಲ್ಲ ಕಣ್ಣಿನ ಬೀಜನಿಂದ ಬೀಜಕ್ಕೆ 2 ಅದನ್ನೆಲ್ಲ ಕಡ್ದು ಬರೀ 1 ಕಣ್ಣಿಂದ ಮಾಡ್ತೇವೆ. ಇವತ್ತು ಎಷ್ಟು ರೈತರು ಏನು ಮಾಡ್ತಾರೆ, 3 ಕಣ್ಣ 4 ಕಣ್ಣ ಮಾಡಿ ವೇಸ್ಟ್ ಆಗ್ತದೆ. ಆಮ್ಯಾಗೆ ನಮ್ದು ಏನಪ್ಪ ಅಂದರೆ 8 ಫೂಟ್ ಅಡ್ಡಾಗಲ್ಲ ಕಣ್ಣಿನ ಬೀಜದಿಂದ ಬೀಜಕ್ಕೆ 2 ಫೂಟ್ ಇಡ್ತೇನೆ ರೀ. ಹ್ಞೂ, ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಎಷ್ಟು ನಾವು ಅಡ್ಡಾಗಲ ಅದರ ಡಿಸ್ಟೆನ್ಸ್ ಕೊಡ್ತೇವಲ್ಲ ಅಷ್ಟು ಬೆಳೆ ಬರ್ತದೆ. ಇವತ್ತು ರೈತನ ತಲೆಯಾಗ ಏನಾಗಿದೆಪ್ಪ, ಎಷ್ಟು ನಾವು ಕಮ್ಮಿ ಇಡ್ತೇವೆ ಅಷ್ಟು ನನಗೆ ಬೆಳೆ ಬರ್ತದೆ, ಮತ್ತು ಎಷ್ಟು ನೀರು ನಿಂದ್ರಸನ ಅಷ್ಟು, ಅದೇ ತಪ್ಪು ಕಲ್ಪನೆ ರೀ ಸರ್. ಆಮ್ಯಾಗ ಇಲ್ಲಿ ಏನದ ವಿಜ್ಞಾನದ ರೀ ಸರ್, ಆ ವಿಜ್ಞಾನ ನಾವು ತಿಳ್ಕೊಂಡಿವಪ್ಪ ಅಂದರೆ ನಾವು ಯಶಸ್ವಿಯನ್ನು ಪಡೀಲಿಕ್ಕೆ ಸಾಧ್ಯ ಅದ. ಮಹೇಶ್ ದೇಶಪಾಂಡೆ ಅವರೇ, ಅಂದರೆ ನಿಮ್ಮ ಅನುಭವ ಹಾಗಿದೆ, ಶ್ರೀಮಂತವಾಗಿದೆ ಅಂಗಲ ಆದರೂ ಕೂಡ, ಅಂದರೆ ನಾವು ಅದಕ್ಕೆ ಅವಕಾಶ ಸ್ವತಂತ್ರವಾಗಿ ಚೆನ್ನಾಗಿ ಬೆಳೀತದೆ, ಅದಕ್ಕೆ ಅದೇ ಕೃಷಿ ನೈಸರ್ಗಿಕ ಕೃಷಿಯಿಂದ ನಿಮ್ದು ಏನಾಗಿದೆ, ಮಣ್ಣು ಕೂಡ ಫಲವತ್ತಾಗಿದೆ. ಅದು ಮೇನ್ ಅದು. ಹಾಂ, ಹೀಗಾಗಿ ನಮ್ಮ ರೈತ ಬಾಂಧವರು ನಮ್ಮ ಮಣ್ಣಿನ ಫಲವತ್ತತೆ ಕಡೆಗೆ ಮಣ್ಣನ್ನು ಪರೀಕ್ಷೆ ಮಾಡಲಿ, ಮಣ್ಣನ್ನು ಪರೀಕ್ಷೆ ಮಾಡಿ ಸಾಧ್ಯ ಆದರೆ ಈ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿ, ಮಾಡಲಿಕ್ಕೆ ಬೇಕು ಸರ್, ಮಾಡಿ ಅಂದರೆ ಮಣ್ಣಿನ ಒಂದು ಅಭಿವೃದ್ಧಿ ಮಾಡಿಕೊಂಡು ಮಣ್ಣಿನ ಅಭಿವೃದ್ಧಿ ಆದರೆ ನಮ್ಮ ಅಭಿವೃದ್ಧಿ ತನ್ನಿಂತಾನೇ ಆಗ್ತದೆ. ಎಷ್ಟು ಪೀಕ್ ಬೆಳಿತೀರಿ ವರ್ಷ ಸರ್? ವರ್ಷಕ್ಕೆ ನಾನು ಕಬ್ಬ, ಗೋಧಿ, ಆಮೇಲೆ ಸೋಯಾಬೀನು ಇವನ್ನೆಲ್ಲ ನಾ ಹಂಗೆ ಬೆಳೆಯೋದಿಲ್ಲ ರೀ ಸರ್, ಅದ್ರೊಳಗೆ ಇಂಟರ್ ಕ್ರಾಪ್ ಅಂತರ್ ಬೆಳೆಯಾಗಿ ಬೆಳಿತೇನೆ ರೀ ಎಲ್ಲ. ಕಬ್ಬು ಸಹಿತ ನಡಕ್ಕೆ 8 ಫೂಟ್ ಬಿಟ್ರೂ ಅದು ನಂಗೆ ಖಾಲಿ ಬಿಡೋದಿಲ್ಲ. ಅದ್ರೊಳಗೆ ನಾನು ಕಾಯಿಪಲ್ಲೆ ರೀ ಹಾಕ್ತೀನಿ. ಅದು ಏನೂ ಆಗೋದಿಲ್ಲಪ್ಪ ಅಂದರೆ ನಾವು ಸಣಬ ಇಲ್ಲಾರ ಡೇಂಚಿ ಹಾಕಿ ಅದನ್ನು ಮುಗ್ಗು ಹೊಡಿತೇನೆ ರೀ ಸರ್. ಅಂದರೆ ನೆಲ ತಾಕತ್ತು ನೀ ಏನೋ ಹಾಕ್ಲಿಕ್ಕೂ ಬರ್ಬೇಕು, ಆ ರೀತಿ ಅದನ್ನು ಎಲ್ಲ ತಾಕತ್ತು ಮಾಡಿದ್ವಿಪ್ಪ ಅಂದ್ರೆ ನಾವು ಏನೂ ಹಾಕುವ ಅವಶ್ಯಕತೆ ಇಲ್ಲ. ಆಮ್ಯಾಗ ನಾವು ಸೋಯಾಬೀನ್ ಬಿತ್ತೋದಾದ್ರೆ 5 ಸಾಲ ಸೋಯಾಬೀನ, 1 ಸಾಲ ಜೋಳ ಅಥವಾ ನವಣಿ. ಇವತ್ತು ನಾವು ಸಿರಿಧಾನ್ಯಗಳನ್ನು ಬೆಳಿತೇನೆ ರೀ ಸರ್. ನಾ ಇನ್ನೊಂದು ಹೇಳೋದಂದ್ರೆ ಎಲ್ಲ ಸಿರಿಧಾನ್ಯಗಳನ್ನು ಹಾಕತ್ತೇನೆ ರೀ ಸರ್, ನವಣಿ, ಉದ್ದ, ಹಾರ್ಕ, ಊದಲ, ಇವನ್ನೆಲ್ಲ ಹಾಕಿ ನನಗೇನು ಮನೆಗೆ ಬೇಕಲ್ಲ ನಾ ಅದಷ್ಟು ಮಾಡಿ ಹೊರಗಿಂದ ಏನು ತರ್ಲಿಕ್ಕೆ ಹೋಗುದಿಲ್ಲ. ನೀವು ಸ್ವಾವಲಂಬನೆ ಗಳಿಸಿದ್ರಿ? ಹೌದು ಹೌದು ಸರ್. ಅಂದ್ರೆ ಲಾಭಾಂಶ ಎಷ್ಟು ಎಷ್ಟು ನೀವು? ಆಮ್ಯಾಗ ನನಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೋತನು. ಉಳಿಕಿದೆಲ್ಲ ನಮ್ದು ಸಂಘನ ಮಾಡ್ಯಾರ್ರಿ ಕರ್ನಾಟಕ ಸರ್ಕಾರದ ವತಿಯಿಂದ. ಇವತ್ತು ಪ್ರಾಂತೀಯ ಒಕ್ಕೂಟಗಳನ್ನು ಮಾಡ್ಯಾರ ಸರ್ಕಾರನ, ಇಂಥ ನಾವು ನೈಸರ್ಗಿಕ ಕೃಷಿಕರು ಅಥವಾ ಸಾವಯವ ಕೃಷಿಕರನ್ನು ಕೂಡಿಸ್ಕೊಂಡು ಒಂದು ಸಂಘ ಮಾಡಿಕೊಂಡು ಇನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದನೂ ಎಷ್ಟು ನಮಗೆ ಹೆಲ್ಪ್ ಮಾಡ್ತಾರಂದ್ರೆ ಅದೇನು ಹೇಳದಷ್ಟದ ರೀ ಸರ್. ಡಾಕ್ಟರ್ ಬಬಲಾದಿ ಅವ್ರ ಮುಂದಾಳತ್ತೊಳಗೆ ಇವತ್ತು ನಾವು ಇದ್ದೇವೆ ರೀ, ಭಾರಿ ಇದಕ್ಕೆ ಕೆಲಸ. ಅದಕ್ಕೆಲ್ಲ ಮೂಲ ಮಾನ್ಯ ಪ್ರಧಾನಮಂತ್ರಿಗಳು. ವೈಯಕ್ತಿಕವಾಗಿ ನಾ ಅವ್ರನ್ನ ಎಷ್ಟು ಶ್ಲಾಘನೆ ಮಾಡಿದರೂ ಕಡಿಮೆ ಸರ್. ಯಾಕಪ್ಪ ಅಂದರೆ ಇವತ್ತು ಅವ್ರು ಒತ್ತಿಷ್ಟು ಕೊಡ್ಲಿಕ್ಕತ್ತಾರೆ ಸಾವಯವ ಕೃಷಿಗೆ, ನೀವು ಏನು ಮಾಡ್ತೀವಿ ಮಾಡಿ ಅಂಥ ಒಂದು ಇವತ್ತು ನಾವು ಪಡ್ಕೊಂಡೇವಪ್ಪ ಅಂದರೆ ನಮ್ಮ ಕೃಷಿ 1 ನಂಬರ್ ಆಗಲಿಕ್ಕೆ ಹೋಗ್ತದೆ ಅನ್ನೋದು ಒಂದು ಉತ್ತಮ ಉದಾಹರಣೆ ಸರ್. ಮಹೇಶ್ ದೇಶಪಾಂಡೆ ಅವರೇ, ಈಗ ನಾವು ಬೆಳೆದ ಬೆಳೆ ಒಂದು ಮಾರ್ಕೆಟ್ ಮಾಡೋದು ಭಾಳ ಮುಖ್ಯ. ನೀವು ಒಕ್ಕೂಟ ಮಾಡಿಕೊಂಡು ಅಂದರೆ ಅದರ ಸಹಕಾರ ತೊಗೊಂಡು ನೀವು ಮಾಡಿದ್ದೀರಿ. ಹೌದು ಸರ್. ಈಗ ಎಷ್ಟೋ ಜನ ಈಗ ಮಾರುಕಟ್ಟೆ ಮಾಡೋದರಲ್ಲಿ ಸೋಲ್ತಾರೆ. ಹಾಂ, ಹೇಗೆ ಅವ್ರಿಗೇನು ನೀವು ಮಾರ್ಗದರ್ಶನ ಮಾಡ್ತೀರಿ? ಒಕ್ಕೂಟ ಮಾಡಿವ್ರಲ್ಲ ಅಲ್ಲೇ ಒಂದು ಅಂಗಡಿನೂ ಮಾಡಿವ್ರು ಸರ್. ತಾಲೂಕಿಗೆ ನೋವು, ನಿಮಗೆ ಜಿಲ್ಲಾಕ್ಕೂ ನೋವು, ಇವತ್ತು ಧಾರವಾಡದಾಗೂ ರಗಡವ. ಆಮ್ಯಾಗ ಇದ್ರೊಳಗೆ ಯಾರು ಇಂಟ್ರೆಸ್ಟ್ ಇರ್ತಾರಲ್ಲ ಅವರು ತೊಗೊಂಡು ಮಾಡೋ ಒಂದು ವಿಚಾರನೂ ಅವ ರೀ ಸರ್. ಇವತ್ತು ನಾವು ಯಾವುದೋ ಬೆಳೆದ್ರು ನಮ್ಮಲ್ಲಿ ಏನೂ ಉಳಿದಿಲ್ಲ ರೀ ಸರ್. ಇವತ್ತು ಬೆಲ್ಲ ಮಾಡಿದ್ರೂ ಸರ್ ರೀ ನಮ್ಮಲ್ಲಿ ಉಳಿವಲ್ತ ಅಷ್ಟು ಬೇಡಿಕೆ, ಹೊರಗಿಂದನು ಬೇಡಿಕೆ ಅದ. ಡೈರೆಕ್ಟ್ ಇವತ್ತು ರೈತರು ಸಹಿತ ಅದನ್ನು ಹೊರಗೆ ಕೊಟ್ಟು ಕಳಿಸ್ತಾರೆ, ಯಾವುದೋ ಅಂಗಡಿಗೆ ಕೊಡೋದಿಲ್ಲ. ಅಂದ್ರೆ ಅಂಥ ರೈತರಿಂದ ಗ್ರಾಹಕರು ಎಕ್ಸೆಪ್ಟ್ ಮಾಡ್ಲಿತ್ತಾರೆ ಸರ್. ಇವತ್ತು ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಒಂದು ಒಕ್ಕೂಟದೊಳಗೆ ಸಂತೋಷ್ ಕಿತ್ತೂರು ಅಂತಿದ್ದಾನೆ ರೀ, ಈ ಕಡಿಬಿ ಶಿವಾಪುರದ. ಅವ ಸೌಡು ಇಲ್ಲರಿ ಸರ್, ಅಷ್ಟು ತಾನ ಸ್ವತಃ ಬೆಲ್ಲ ತಯಾರು ಮಾಡ್ತಾನೆ, ತಾನೇ ಎಲ್ಲ ಕಳಿಸ್ತಾನೆ. ಅಂದರೆ ಅಷ್ಟು ಅವ ಬೆಳ್ಕೊಂಡಾನ. ನಮ್ಮಲ್ಲಿ ಈ ಸಿರಿಧಾನ್ಯಗಳು ರೀ, ಇವು ನಮಗೆ ತಿನ್ಲಿಕ್ಕೆ ಉಳಿದಿಲ್ಲ ಅಷ್ಟು ಇದ್ರಿ ಸರ್ ನಮ್ಮಲ್ಲಿ. ಹಾಂ, ಸೊ ಮಾರುಕಟ್ಟೆ ಬೇಡಿಕೆ ತಕ್ಕಂಗೆ ನೀವು ಒಂದು ಜನಪ್ರಿಯ ಮಾಡ್ತೀವಿ. ನಮ್ಮ ಅಜ್ಜ ಅಣ್ಣಗುರುಜಿಯವ್ರು ಹಚ್ಚಿ ಹೋದಂತ ಹೊಲದೊಳಗೆ 200 ತೆಂಗಿನ ಗಿಡ ಅವ್ರಿ ಸರ್. ತೆಂಗಿನ ಗಿಡದ ನಾ ಹಂಗೆ ಇದು ಮಾಡಂಗಿಲ್ಲ, ಯಾವ ಎಳ್ನೀರು ಹೋಯ್ತಾ ಎಲ್ಲ ಉಳಿದದ್ದು ಏನು ಒಣಾದ ಇರ್ತದಲ್ರಿ ಬಾಬುರಿ ಅಂತ ಹೇಳ್ತಾವಲ್ಲ, ಅದನ್ನು ನಾವು ಮನೆಗೆ ಎಣ್ಣೆ ಮಾಡ್ತೀವ್ರಿ. ನಾವು ಕಳೆದ ಈ 4-5 ವರ್ಷದಿಂದ ಎಣ್ಣೆ ನಾವು ಮನ್ಯಾಗನ ತಗದ ನಮ್ಮ ಮನೆಗೆ ಅಥವಾ ನಮ್ಮ ಹೊರಗಿನ ಮಂದಿಗೆ ಅಥವಾ ಕೊಡ್ಲಿಕ್ಕೆ ಸರ್. ಹಾಂ, ಮಹೇಶ್ ದೇಶಪಾಂಡೆ ಅವರೇ, ಭಾಳ ಸ್ವಾವಲಂಬಿ ರೈತರಾಗಿದ್ದೀರಿ ನೀವು. ಅಂದರೆ ಹೌದು ಸರ್, ನಿಮಗೆ ಈ